ದಾಖಲೆ ಬರೆದ ನಮ್ಮ ಮೆಟ್ರೋ. ಮತ್ತು ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಇನ್ನೂ 5 ದಿನ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35. ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಕಾರ್ಯಕ್ರಮ ಕಿಸಾನ್ ವಾಣಿ ಕೃಷಿರಂಗ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಇದರಲ್ಲಿ ಆಲೂಗಡ್ಡೆ ಹಾಗೂ ಕೋಸಿನ ಬೆಳೆಯಲ್ಲಿ ಅನುಭವ ಕುರಿತು ಹಾಸನ ತಾಲೂಕು ಸೋಮನಹಳ್ಳಿ ಗ್ರಾಮದ ಯುವ ಕೃಷಿಕ ಎಸ್ಆರ್ ಚಂದ್ರಶೇಖರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿಮಸೂದನ್. ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಆಲೂಗೆಡ್ಡೆ ಹಾಗೂ ಕೋಸಿನ ಬೆಳೆಯಲ್ಲಿನ ಅನುಭವ ಕುರಿತಂತೆ ಹಾಸನ ತಾಲೂಕು ಸೋಮನಹಳ್ಳಿ ಗ್ರಾಮದ ಯುವ ಕೃಷಿಕ ಎಸ್ಆರ್ ಚಂದ್ರಶೇಖರ್ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಸನ ತಾಲೂಕು ಸೋಮನಹಳ್ಳಿಯ ಪ್ರಗತಿಪರ ಯುವ ಕೃಷಿಕರಾದ HMT ಚಂದ್ರಶೇಖರ್ ಅವರು ನಮ್ಮೊಂದಿಗೆ ಇದ್ದಾರೆ. ನಮಸ್ಕಾರ ಚಂದ್ರಶೇಖರ್ ಅವರೇ. ನಮಸ್ತೆ ಸರ್. HMT ಚಂದ್ರಶೇಖರ್ ಅಂತ ಹೇಳಿದ್ರೆ ಮಾತ್ರ ನಿಮ್ಮ ಊರಲ್ಲಿ ಗೊತ್ತಾಗುತ್ತೆ. ಏನ್ HMT ಅಂತ ಅಂದ್ರೆ? ಅಂದ್ರೆ ನಮ್ಮ ತಂದೆಯವರು ಹಾಸನ ಜಿಲ್ಲೆ ಪ್ರಥಮ ಬಾರಿಗೆ HMT ಟ್ರ್ಯಾಕ್ಟರ್ ತಂದಿದ್ರು, ಹಂಗಾಗಿ ಅದು ಬೀರದ ಅದೇ ಉಳ್ಕೊಬಿಡ್ತು. ಹಾಸನ ಜಿಲ್ಲೆಗೆ ಪ್ರಥಮ ಟ್ರ್ಯಾಕ್ಟರ್ ಪ್ರಥಮ ಬಾರಿಗೆ ಯಾವಾಗ ತಗೊಂಡಿದ್ರಿ? 92 ಮಾಡ್ಲು. ಓ, 92ರಲ್ಲೇ ತಗೊಂಡಿದ್ದು. 92ರಲ್ಲೆಲ್ಲ ಬಹಳ ಕಡಿಮೆ ಟ್ರ್ಯಾಕ್ಟರ್ಗಳು, ಹಳ್ಳಿಗಳಲ್ಲಂತೂ ಬಾರಿ ಕಡಿಮೆನೇ ಇದ್ದು, ಹಂಗಾಗಿ HMT ಅನ್ನೋದೇ ಉಳ್ಕೊಬಿಡ್ತು. ಇಲ್ಲಿ HMT ಚಂದ್ರ ಅಂದ್ರೆ ಮಾತ್ರ ಗೊತ್ತಾಗುತ್ತೆ. HMT ಪ್ರಶಾಂತ್ ಅಂದ್ರೆ ಗೊತ್ತಾಗುತ್ತೆ, ಚಂದ್ರಶೇಖರ ಅಂದ್ರೆ ಗೊತ್ತಾಗುತ್ತೆ. ಪ್ರಶಾಂತಲೇ ಜಾಸ್ತಿ ಕರೆಯೋದು. ಅದರಲ್ಲೂ ಎರಡು ಹೆಸರು ಯಾಕೆ ನಿಮ್ಗೆ? ಜನಗಳು ಇಟ್ಟಿರೋದು. ಪ್ರಶಾಂತ್ ಅಂತ ಯಾಕೆ ಬಂತು? ನಮ್ಮ ಮನೆಯಲ್ಲಿ ಪ್ರೀತಿಯಿಂದ ಕರೆಯಕ್ಕೆ ಪ್ರಶಾಂತ್ ಅಂತ ಇಟ್ಟಿದ್ರು. ಹುಟ್ಟ ಹೆಸರು ಚಂದ್ರಶೇಖರ ಅಂತ ಇಟ್ಟಿತ್ತು. ನಿಮ್ ದಾಖಲೆ ಇವಾಗೆಲ್ಲ ಚಂದ್ರಶೇಖರ್ ಅಂತ? ಚಂದ್ರಶೇಖರನೇ ಸರ್. ಈಗ ಚಂದ್ರಶೇಖರ್ ಪ್ರಶಾಂತ್ ಪ್ಲಸ್ HMT ಮೂರ್ ಹೆಸರನ್ನು ಸೇರಿಸಬೇಕು. ಪ್ರಶಾಂತ್ ಆದ್ರೂ ಆಗ್ಲಿ ಚಂದ್ರಶೇಖರ್ ಆಗ್ಲಿ HMT ಅಂತ ಸೇರಿಸಿದ್ರೆ ಮಾತ್ರ ಗೊತ್ತಾಗತ್ತೆ, ಇಲ್ಲ ಅಂದ್ರೆ ಗೊತ್ತಾಗುತ್ತಿಲ್ಲ. ಗೊತ್ತಾಗಲ್ಲ ಸರ್. ಎಷ್ಟು ವಯಸ್ಸು ಚಂದ್ರಶೇಖರ್ ನಿಮ್ಗೆ? 40. 40 ಆಯ್ತು. ಏನ್ ಓದಿದ್ರಿ ನೀವು? SLC. SLC ಓದಿದ್ರಿ, ಮುಂದಕ್ಕೆ ಓದ್ಲಿಲ್ಲ? ಇಲ್ಲ, ಓದಕ್ಕೆ ಇಂಟ್ರೆಸ್ಟ್ ಆಗ್ಲಿಲ್ಲ. ಅಂದ್ರೆ ಜಮೀನಲ್ಲಿ ಕೆಲಸ ಮಾಡ್ಬೇಕು, ನಾನೊಂದು ವ್ಯವಸಾಯ ಮಾಡ್ಬೇಕು, ಒಂದು ಬೆಳೆ ಬೆಳಿಬೇಕು ಅನ್ನೋ ಇಂಟ್ರೆಸ್ಟ್ ಅಲ್ಲಿ ನನಗೆ ಓದಕ್ ಮನ್ಸ ಅನ್ನಿಲ್ಲ. ಹಂಗಾಗಿ ಒಬ್ಬ ರೈತ ಕೆಲಸ ಮಾಡ್ಬೇಕು ಅಂತ ಹೇಳಿ ಈ ಫೀಲ್ಡ್ ಚಾಯ್ಸ್ ಮಾಡ್ಕೊಂಡಿದ್ದೀವಿ. ಯಾಕೆ ಕೃಷಿ ಬಗ್ಗೆ ಯಾಕೆ ಅಷ್ಟು ಆಸಕ್ತಿ ನಿಮ್ಗೆ? ಎಲ್ಲ ದಿನೇ ದಿನೇ ಬಿಟ್ಟೋಗ್ತಿದ್ರೆ ಅದನ್ನ ನಾವು ಮುಂದುವರಿಸ್ಕೊಂಡು ಹೋಗೋಣ ಅನ್ನೋ ಒಂದು, ಅದರಲ್ಲೇ ಒಂದು ಏನಾರ ಸಂಪಾದನೆ ಮಾಡೋಣ, ನಮ್ ರೈತರು ಒಬ್ಬರಿಗಿಂತ ಒಬ್ರು ಮೇಲ್ಮಟ್ಟಕ್ಕೆ ಬರಲಿ ಅನ್ನೋ ಒಂದು ಕಾರಣಕ್ಕೆ ನಾವು ಈ ದಾರಿನ ಚಾಯ್ಸ್ ಮಾಡ್ಕೊಂಡಿದ್ದೀವಿ. ಈಗ ದಿನೇ ದಿನೇ ಬಿಟ್ಟು ಹೋಗ್ತಿದ್ದಾರೆ ಅಂತ ಹೇಳಿದ್ರಿ ನೀವು, ಯಾಕೆ ಬಿಟ್ಟು ಹೋಗ್ತಿದ್ದಾರೆ ಅಂತ ಅಂದ್ರೆ ಇದು ಕಷ್ಟ ಅಂತ ಹೇಳಿ ಬಿಟ್ಟು ಹೋಗ್ತಿದ್ವಿ ಅಂತ ಹೇಳಿ ತುಂಬಾ ಜನ ಉತ್ತರ ಹೇಳ್ತಾರೆ. ಕಷ್ಟನೇ ಯಾಕೆ ಇಷ್ಟಪಟ್ಟು ತಗೊಂಡ್ರಿ ನೀವು? ಸರ್, ಕಷ್ಟ ಅಂದ್ರೆ ಇನ್ನ ನಮಗೆ ಕಷ್ಟ ಪಡೆದಲ್ಲ ತೃಪ್ತಿ ಸಿಗಲ್ಲ ಒಂದು. ಆಮೇಲೆ ಜನಗಳಿಗೆ ಬೆಳೆದಂತ ಪದಾರ್ಥಕ್ಕೆ ಬೆಲೆ ಸಿಕ್ಕಿದ್ರೆ ಪ್ರತಿಯೊಬ್ರು ಚಾಯ್ಸ್ ಮಾಡಿ ಮಾಡೋರು. ಇವತ್ತು ಶುಂಠಿ ರೈಟ್ ಇಲ್ಲ, ಆಲೂಗಡ್ಡೆ ರೈಟ್ ಇಲ್ಲ, ಏನ್ ಬೆಳೆದ್ರು ರೈತರಿಗೆ ಈ ತರ ಆದಾಗ ಅವಾಗ ಏನಾಗತ್ತೆ ಅವರಿಗೆ ಮೈಂಡ್ ಅಲ್ಲಿ ಈ ದಾರಿ ನಮಗೆ ಸರಿ ಇಲ್ಲ ಅನ್ಸುತ್ತೆ. ಹಂಗಾಗಿ ಕೆಲವು ಜನ ಬಿಟ್ಟು ಹೋಗ್ತಾ ಇದಾರೆ. ಅದನ್ನ ನಾವು ಇವತ್ತಲ್ಲ ನಾಳೆ ದಿವಸ ನಮಗೆ ಒಂದಲ್ಲ ಒಂದಿವಸ ದುಡ್ಡಾಗತ್ತೆ, ಒಳ್ಳೆ ರೇಟ್ ಸಿಗುತ್ತೆ ಅನ್ನೋದ ಒಂದಲ್ಲ ಇನ್ನೊಂದ್ ಬೆಳೆ ಮಾಡ್ತಿರ್ತೀವಿ. ಓ ಸತಿ ದುಡ್ಡಾಯ್ತು, ಈ ಸತಿ ಲಾಸ್ ಆಯ್ತು. ಈಗ SLC ವರೆಗೂ ಓದ್ದೆ ಅಂತ ಹೇಳಿದ್ರಲ್ಲ, ಮುಂದಕ್ಕೆ ಓದಿ ಅಂತ ಹೇಳಿ ಮನೆಯಲ್ಲಿ ಒತ್ತಾಯ ಮಾಡ್ಲಿಲ್ವಾ? ಇಲ್ಲ, ಹೇಳಿದ್ರು ನಮ್ ತಂದೆ ತಾಯಿನೂ ಓದಿ, ನಮ್ಗೆ ಇಬ್ರಾಳೆ ಮಕ್ಳು ಚೆನ್ನಾಗಿ ಓದಿ ಅಂತ ಬಹಳ ಹಿಂಸೆ ಮಾಡಿದ್ರು. ಬಟ್ ನಮಗ ಅದು ಸರಿ ಅನ್ನಿಸ್ನಲ್ಲ. ಈಗ ನಮ್ಮ ಅಪ್ಪಾಜಿ ಕಷ್ಟ ಪಡೋದ್ ನೋಡಿ ನಮಗೆ ಬೇಜಾರಾಗಿ ಈ ದಾರಿನ ನಾವು ಆಯ್ಕೆ ಮಾಡ್ಕೊಂಡು. ತಂದೆ ಏನ್ ಕೆಲಸ ಮಾಡ್ತಿದ್ರು? ಅವರು ವ್ಯವಸಾಯನೇ. ಎಷ್ಟು ಜಮೀನ್ ಇತ್ತು ಚಂದ್ರು ನಿಮ್ಗೆ? ನಮಗೆಲ್ಲ ಸಿಕ್ಕಾಬಿಟ್ಟೆ ಕಮ್ಮಿ ಸರ್. ಅವಾಗೆಲ್ಲ 32 ಕುಂಟೆ ನಮ್ ತಾತನ ಆಸ್ತಿ. ನಮ್ ತಂದೆಯವರು ಕಷ್ಟಪಟ್ಟು ಹೊಲದಲ್ಲೇ ದುಡಿಮೆ ಮಾಡಿ ಒಂದು 7 ಎಕರೆ ತಗೊಂಡಿರೋದು. ಟೋಟಲ್ 7 ಎಕರೆ ಇದೆ. ಬರೀ 32 ಗುಂಟೆನಲ್ಲಿ 7 ಎಕರೆ ಮಾಡಕ್ ಹೆಂಗೆ ಸಾಧ್ಯ ಆಯ್ತು? ಏನೇನ್ ಮಾಡ್ತಿದ್ರು, ಏನೇನ್ ಬೆಳೀತಿದ್ರು, ಹೆಂಗೆ ಜಮೀನ್ ಕೊಂಡ್ರು ಅವರೆಲ್ಲ? ಅವತ್ತು 3 ಗಾಡಿ 4 ಲೋಡು ಪಂಜಾಬ್ ಗಾಡಿಲಿ ಆಲೂಗಡ್ಡೆ ಬೆಳೆಯರು, 180 ರೂಪಾಯಿ ಕ್ವಿಂಟಾಲ್ ಇತ್ತು ಅವತ್ತು. ಅವತ್ತು ಅವ್ರು ಕಷ್ಟಪಟ್ಟದ್ದು ಒಂದೊಂದು ನಂಬರ್ಗಳ ಎಲ್ಲ ಖರೀದಿನೇ ತಗೊಂಡ್ರು. ಇನ್ನೊಬ್ಬರ ಮೇಲೆ ಜೀತಕ್ಕಿದ್ದು ಅದನ್ನೆಲ್ಲ ಕಷ್ಟಪಟ್ಟು ಹಬ್ಬನೇ ಮಾಡಿ ಕಷ್ಟ ಸುಖ ಎಲ್ಲ ಅರ್ಥ ಆಗಿ 1 ರೂಪಾಯಿ ದುಡ್ಡು ವೇಸ್ಟ್ ಮಾಡ್ದಂಗೆ ಜಮೀನ್ ತಗೊಂಡ್ರು. ಹಂಗ ಜಮೀನ್ ಜಾಸ್ತಿ ಆಯ್ತು. ಆಲೂಗಡ್ಡೆ ಒಳ್ಳೆ ಬೆಳೆ ಅಲ್ವಾ? ಆಲೂಗಡ್ಡೆ ಎಲ್ಲ ತುಂಬಾ ಒಳ್ಳೆ ಬೆಳೆ. 2007 ಆಚೆಗೆ ತುಂಬಾ ಒಳ್ಳೆ ಬೆಳೆ ಇತ್ತು. ಅವಾಗ ರೋಗ ಇರ್ನಿಲ್ಲ, ಇವಾಗ ಹಂಗಾಮಾರಿ ಜಾಸ್ತಿ. ಹಂಗಾಗಿ ಅದರಲ್ಲಿ ಜಮೀನ್ ಎಲ್ಲ ಕೊಳಕ್ ಸಾಧ್ಯ ಆಯ್ತು ಅಂತಾರೆ? ಕೊಳಕ್ ಸಾಧ್ಯ ಆಯ್ತು. ಈಗ ಎಷ್ಟು ಜಮೀನ್ ಇದೆ ನಿಮ್ಗೆ? ಒಟ್ಟು ಟೋಟಲ್ 7 ಎಕರೆ ಇದೆ. 7 ಎಕರೆ ಇದೆ. 7 ಎಕರೆನಲ್ಲಿ ಏನೇನ್ ಬೆಳಿತೀರಿ? ಆಲೂಗಡ್ಡೆ, ಜೋಳ, ಶುಂಠಿ, ಆಮೇಲೆ ತೆಂಗಿದೆ, ಅಡಕೆ ಇದೆ, ಕಲ್ಲಂಗಡಿ ಹಾಕ್ತಿವಿ, ಕೋಸು, ಈ ತರ ಸಾಂಬಾರ್ ಸೊಪ್ಪು. ಹಿಂಗೆ ತರಕಾರಿ ಬೆಳೆಗಳನ್ನ ಜಾಸ್ತಿ ಬೆಳಿತೀರಿ, ಜೊತೆಗೆ ಒಂದಷ್ಟು ತೋಟಗಾರಿಕೆ ಬೆಳೆಗಳು ಕೂಡ ಇದಾವೆ. ಹೌದು ಸರ್. ಇದ್ರ ಜೊತೆಗೆ ಒಂದಷ್ಟು ಈ ವಾರಕ್ಕೂ ಕೂಡ ಮಾಡ್ಕೊಳ್ತೀರಾ ಅಂತ ಹೇಳಿ, ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ಸರ್? ನಾನು ಒಂದು 10-12 ವರ್ಷದಿಂದ ವಾರಕ್ ಮಾಡ್ತಿದೀವಿ. ಈಗ ನಾವ್ ಬೇರೆ ಬಂದಿದೀವಿ, 4 ವರ್ಷ ಆಯ್ತು. ಅವಾಗಿಂದ ಇನ್ನೂ ಜಾಸ್ತಿ ಮಾಡಿದೀವಿ. ವಾರ ಮಾಡೋದ ವಾರಕ್ ಲೀಸಿ ತಗೋತೀವಲ್ಲ ಜಮೀನು, ಅದನ್ನ ಇನ್ನೂ ಜಾಸ್ತಿ ಮಾಡಿದೀವಿ. ನಮಗೊಂದು 50 ಎಕರೆ 100 ಎಕರೆ ಉಳ್ಬೇಕು ಅನ್ನೋ ಆಸೆ. ಜಮೀನ್ ಎಲ್ಲಾರ ಸಿಕ್ಕಿದ್ರೆ 100 ಎಕರೆ ಮಾಡ್ಬೇಕು ಅನ್ನೋ ಆಸೆ ಇದೆ. ಅಷ್ಟು ಇಂಟ್ರೆಸ್ಟ್ ಇದೆ. ಈ ನಿಮ್ ಪಾಲ್ಗೆ ಎಷ್ಟು ಬಂದಿದೆ ಜಮೀನು? ನನಗೊಂದು 2.5 ಎಕರೆ 3 ಎಕರೆ ಬಂದಿದೆ. 3 ಎಕರೆ ಬಂದಿದೆ. ನಮ್ ತಂದೆಯವರು ಅಷ್ಟು ಇಟ್ಕೊಂಡಿದ್ದಾರೆ. ನಮ್ಮ ಅಣ್ಣ ಕೊಟ್ಟಿದ್ರೆ, ನನಗೆ ಕೊಟ್ಟಿದ್ರೆ ಡಿವೈಡ್ ಆದ್ಮೇಲೆ. ನಾವೊಂದು 30 ಎಕರೆ ಲೀಸಿ ಮಾಡಿದೀವಿ. 30 ಎಕರೆ ಲೀಸಿ ಮಾಡಿದಿರಿ. ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಜಮೀನ್ ಸಿಗುತ್ತಾ ಲೀಸಿ ಮಾಡಕ್ಕೆ? ಅಂದ್ರೆ ಕೊಡ್ತಾರೆ ಕೆಲವರು, ಆಗಲ್ಲ ಟೌನ್ ಅಲ್ಲಿ ಕೆಲ್ಸಕ್ಕೆ ಇರ್ತಾರಲ್ಲ ಅಂತವ್ ಕೊಡ್ತಾವ್ರೆ. ಅದ್ ಬಿಟ್ರೆ ಬೇರೆ ಯಾರು ಅಷ್ಟು ಚಾಯ್ಸ್ ಮಾಡಲ್ಲ. ಇಲ್ಲಿ ನಮ್ಮ ಸ್ಥಳೀಯರು ಯಾರು ಕೊಡಲ್ಲ. ನಿಮ್ಮ ಸ್ವಂತ ಜಮೀನಲ್ಲಿ ಏನ್ ಬೆಳಿತೀರಿ ಮತ್ತೆ ಲೀಸಿಗೆ ತಗೊಂಡಿದ್ರಲ್ಲಿ ಏನ್ ಬೆಳಿತೀರಿ? ಎಲ್ಲ ಆಲೂಗಡ್ಡೆ, ಶುಂಠಿ, ಜೋಳ, ರಾಗಿ ಈ ತರ ಬೆಳಿತೀವಿ. ಇಲ್ಲ ಅಂದ್ರೆ ಅವೆಲ್ಲ ಮತ್ ಕಟಾವ್ ಆದ್ಮೇಲೆ ಮತ್ ಕೋಸು, ಸಾಂಬಾರ್ ಸೊಪ್ಪು ಆ ತರದವೆಲ್ಲ ಹಾಕ್ತಿವಿ. ಆಲೂಗಡ್ಡೆ ಪ್ರತಿ ವರ್ಷ ಹಾಕ್ತೀರಾ? ಹಾಕ್ತಿವಿ ಸರ್. ಎಷ್ಟೆಕರೆಗೆ ಹಾಕ್ತೀರಿ? ನಾವೊಂದು 7-8 ಎಕರೆ ಹಾಕ್ತಿವಿ. 7-8 ಎಕರೆಗೆ ಆಲೂಗಡ್ಡೆ ಹಾಕ್ತೀರಿ? ಎಷ್ಟು ವರ್ಷದಿಂದ ಆಲೂಗಡ್ಡೆ ಬೆಳಿತಾ ಇದ್ರಿ? 2000 ಬೆಳಿತೀವಿ ಸರ್. ನಾವು 2000 ಬುದ್ಧಿ ಬಂದಂಗೆ ಅದಂಗಿಲ್ವೇ, 2000 ಬೆಳಿತಿದೀವಿ. ಈಗ್ಲೂ ಬೆಳಿತೀರಿ? ಇವಾಗ್ಲೂ ಬೆಳಿತಿದೀವಿ. ಆಲೂಗಡ್ಡೆಲಿ ಯಾವತ್ತ ನಿಮಗೆ ಲಾಸ್ ಅಂತಲೇ ಬಂದಿಲ್ಲ ಇದುವರೆಗೂನುವೆ. ತುಂಬಾ ಜನ ಲಾಸ್ ಆಗುತ್ತೆ ಆಲೂಗಡ್ಡೆನಲ್ಲಿ ಅಂತ ಹೇಳ್ತಾರಲ್ಲ. ಲಾಸ್ ಆಗತ್ತೆ ಅಂದ್ರೆ ಸರ್ ಏನಾಗತ್ತೆ ಅಂದ್ರೆ, ಮಳೆ ಜಾಸ್ತಿ ಆದ್ರೆ ಹಂಗಾಮಾರಿ ಜಾಸ್ತಿ ಆಗತ್ತೆ. ಅಂತ ಟೈಮಲ್ಲಿ ನಾವ್ ಏನೇ ಮೆಡಿಸಿನ್ ಮಾಡಿದ್ರು, ಮೆಡಿಸಿನ್ ಹೊಡಿಯಕ್ಕೆ ಒಳಗ್ ಕೊಡೋದು ಹೋದ್ರೆ, ಮಳೆ ನಿಲ್ದ ಹೋದ್ರೆ, ಅಂತ ಟೈಮ್ ಉಳಿಸ್ಕೊಳಕ್ ಆಗಲ್ಲ. ಅವಾಗ ಲಾಸ್ ಬಂದೇ ಬರುತ್ತೆ. ಜಾಸ್ತಿ ಮಳೆಗಾಲ ಆಗಬಾರ್ದು. ಹಾಡ್ ಮಳೆಗಾಲ ತರ ಆದ್ರೆ, ಮಳೆ ಕಮ್ಮಿ ಆದ್ರೆ ಒಳ್ಳೆ ಬೆಳೆ ಬರುತ್ತೆ. ರೈಡ್ ಸಿಕ್ಕಿರೋ ಉತ್ತಮ ಆಗತ್ತೆ, ರೈಡ್ ಸಿಕ್ಕದವರು ಲಾಸ್ ಆಗತ್ತೆ. ನೀವು ಮುಂಗಾರಲ್ಲಿ ಹಾಕ್ತೀರೋ ಬೇಸಿಗೆನಲ್ಲಿ ಹಾಕ್ತೀರೋ ಆಲೂಗಡ್ಡೆ? 2 ಟೈಮ್ ಹಾಕ್ತೀವಿ, ಮುಂಗಾರು ಹಿಂಗಾರು 2 ಟೈಮ್ ಹಾಕ್ತೀವಿ. 2 ಟೈಮ್ ಹಾಕ್ತೀರಿ? 2 ಟೈಮ್ ಹಾಕ್ತೀವಿ. ಯಾವ ಹಂಗಾಮ್ನಲ್ಲಿ ಹೆಚ್ಚು ಬೆಲೆ ಸಿಗುತ್ತೆ? ಹಿಂಗಾರಲ್ಲಿ ಸಿಗುತ್ತೆ, ಕೆಲವು ಟೈಮ್ ಮುಂಗಾರಲ್ಲಿ ಸಿಗುತ್ತೆ. ಹೇಳಕ್ಕಾಗೋದಿಲ್ಲ. ಹೇಳಕ್ಕಾಗಲ್ಲ, ರೈಟು ಸೀಸನ್ ಇದ್ದಂಗ ಅದು. ಈಗ ಯಾವ ಟೈಮಲ್ಲಿ ಕಮ್ಮಿ ಸೀಡ್ಸ್ ಹಾಕಿರ್ತಾರೆ ಅಂತ ಟೈಮಲ್ಲಿ ಒಳ್ಳೆ ಬೆಲೆ ಸಿಗುತ್ತೆ. ಇಲ್ಲ ಸೀಡ್ ಜಾಸ್ತಿ ಮಾಡಿದ್ರೆ ಮಾಲ್ ಜಾಸ್ತಿ ಆಗತ್ತೆ, ಮಾರ್ಕೆಟ್ ಅಲ್ಲಿ ಓಡಲ್ಲ, ಹಂಗಾಗಿ ಕಮ್ಮಿ ಆಗತ್ತೆ. ಹಂಗೆ ಅದು ವರ್ಷದಲ್ಲಿ ಹೆಂಗೆ ಬಿತ್ತನೆ ಮಾಡೋರು ಮತ್ತೆ ಎಷ್ಟು ಇಳುವರಿ ಬಂತೋ ಅದ್ರ ಮೇಲೆ ನಿಗದಿ ಆಗುತ್ತೆ. ಹೌದು ಸರ್. ಅಲ್ವಾ? ಆಲೂಗಡ್ಡೆ ಚೆನ್ನಾಗಿ ಬೆಳೆ ಬರಬೇಕು ಅಂತ ಹೇಳಿದ್ರೆ, ಲಾಸ್ ಆಗಬಾರ್ದು ಅಂತ ಹೇಳಿದ್ರೆ, ಹೇಗೆ ಬೆಳಿಬೇಕು, ಹೇಗೆ ಅದನ್ನ ಬಿತ್ತನೆ ಮಾಡುವಂತದ್ದು, ಇದ್ರ ಬಗ್ಗೆ ಎಲ್ಲ ಒಂದಷ್ಟು ವಿವರವಾಗಿ ಹೇಳಿ. ನಾಟಿ ಮಾಡಿ 20-25 ದಿವಸಕ್ಕೆ ಔಷಧಿ ಹೊಡಿಬೇಕು, ಸಿಂಪಡಣೆ ಮಾಡಬೇಕು ಔಷಧಿನ. ಅದಾದ ನಂತರ ಅರ್ಥ ಹೊಡಿಬೇಕು, ಕುಂಟೆ ಹೊಡಿಬೇಕು, ನೇಗಿಲು ಹೊಡಿಬೇಕು. ಇವಾಗ ಏನಾಯ್ತಂದ್ರೆ ಕಳನಾಶಕ ಬಂದಿದೆ, ಮಳೆ ಟೈಮಿಗೆ ಕರೆಕ್ಟಾಗಿ ಬರಲ್ಲ, ಕಳನಾಶಕ ಹೊಡಿತೀವಿ, ಒಂದ್ಸತಿ ನೇಗಿಲು ಹೊಡಿತೀವಿ, ಮುಗೀತು. ಆಮೇಲೆ ಒಳ್ಳೆ ಫಲವತ್ ಮಾಡಿದ್ರೆ ಗೋಡು ಗೊಬ್ಬರ ಎಲ್ಲ ಹೊಡೆದಿದ್ರೆ ಒಳ್ಳೆ ಇಳುವರಿ ಬರುತ್ತೆ. ಆಲೂಗಡ್ಡೆ ಕರೆಕ್ಟ್ ಆಗಿ 8-10 ದಿವಸಕ್ಕೆ ಔಷಧಿ ಮೇಂಟೈನ್ ಮಾಡ್ಕೊಂಡು ಓದ್ತಿರ್ಬೇಕು. ಆದ್ರೆ ಮೇಲ್ ದಾಡ್ತಿದ್ರೆ ಹಂಗಾಮರಿ ಜಾಸ್ತಿ ಆಗುತ್ತೆ. ಒಳ್ಳೊಳ್ಳೆ ಪ್ರಾಡಕ್ಟ್ಗಳು ಔಷಧಿ ಇದಾವೆ, ಅವನು ಸ್ಪ್ರೇ ಮಾಡಿದ್ರೆ ಮಾತ್ರ ಆಲೂಗಡ್ಡೆ ಒಳ್ಳೆ ಇಳುವರಿ ಬರುತ್ತೆ, ಇಲ್ಲಾಂದ್ರೆ ಬರಲ್ಲ. ಸ್ಪ್ರೇ ಮಾಡ್ಲೇಬೇಕು ಅಂತೀರಿ? ಸ್ಪ್ರೇ ಮಾಡ್ಲೇಬೇಕು. ಬಿತ್ತನೆ ಬೀಜ ಯಾವ್ದು ಬಳಸ್ತೀರ ನೀವು? ನಾವು ಪಂಜಾಬ್, ಆಮೇಲೆ ಹಿಮಾಲಯ ಅಂತ ಬರುತ್ತೆ ಅದು. ಹಿಮಾಲಯನ್ ಚೆನ್ನಾಗಿರುತ್ತಲ್ವಾ? ಹಿಮಾಲಯನ್ ತುಂಬಾ ಇಳುವರಿ ಇದೆ. ಎಷ್ಟು ಸಾರಿ ಸಿಂಪಡಣೆ ಮಾಡ್ತೀರಿ ಔಷಧಿಗಳನ್ನ? ನಾಲ್ಕರಿಂದ ಐದು ಬಾರಿ. ನಾಲ್ಕರಿಂದ ಐದು ಸಾರಿ ಮಾಡ್ಲೇಬೇಕು, ಇಲ್ಲ ಅಂದ್ರೆ ಕಾಯಿಲೆ ಬಂದ್ಬಿಡುತ್ತೆ ಅಲ್ವಾ? ಕಾಯಿಲೆ ಆಗತ್ತೆ. ಈ ಬಿತ್ತನೆ ಅವೆಲ್ಲ ಮೊದಲಿಗಿಂತ ಈಗ ಹೆಂಗ್ ಭಿನ್ನವಾಗಿದೆ? ಯಂತ್ರಗಳನ್ನ ಬಳಕೆ ಮಾಡ್ಕೊಂಡು ಬಿತ್ತನೆ ಮಾಡ್ತೀರಾ ಇಲ್ಲ ಆರಲ್ಲೇ ಮಾಡ್ತೀರಾ ಹೆಂಗೆ? ಇಲ್ಲ, ಯಂತ್ರಗಳು ಇದಾವೆ, ಯಂತ್ರದಲ್ಲಿ ಹಾಕದ್ ಕಮ್ಮಿ, ಆರ್ಗಳಲ್ಲೇ ಜಾಸ್ತಿ. ಮುಂಗಾರಲ್ಲೆಲ್ಲ ಯಂತ್ರದಲ್ಲಿ ಮಾಡಕ್ಕಾಗಲ್ಲ, ಯಾಕೆಂದ್ರೆ ಈ ಜಾಸ್ತಿ ಮಳೆ ಹೋಗಿತ್ತು ತೇವಾಗತ್ತೆ, ಗಾಡಿ ಹೋಗಲ್ಲ, ಹೊರಟಾಗತ್ತಿನೆಲ್ಲ ಹೋದ್ರೆ ತೋಳ್ತೋಳೆ ಆಗತ್ತೆ, ಹಂಗ ಎತ್ತಲೆ ಮಾಡೋದು. ಹಿಂಗಾರಿಗೆ ಟ್ರ್ಯಾಕ್ಟರ್ಲಿ ಯಂತ್ರದಲ್ಲಿ ಮಾಡಬಹುದು. ಈಗ ಮುಂಗಾರು ಹಂಗಾಮ್ನಲ್ಲಿ ಆಲೂಗಡ್ಡೆ ಯಾವ ಸಂದರ್ಭದಲ್ಲಿ ಹಾಕೋದು ಒಳ್ಳೇದು ಅಂತೀರಿ? ಮೇ ತಿಂಗಳು. ಮೇ ತಿಂಗಳಲ್ಲೇ ಬಿತ್ತನೆ ಮಾಡ್ಬಿಡ್ಬೇಕಾ? ನೀವು ಸಾಮಾನ್ಯವಾಗಿ ಮುಂಗಾರಂಗಮ್ಮಲ್ಲಿ ಎಷ್ಟು ಎಕರೆ ಮತ್ತೆ ಎಷ್ಟು ಬಿತ್ತನೆ ಬೀಜ ಬಿತ್ತನೆ ಮಾಡ್ತೀರಿ? ಸರ್, ನಮಗೆ ವರ್ತಕರು ಹೇಳ್ತಾರೆ, ನೋಡಪ್ಪ ಈ ವರ್ಷ ಚೆನ್ನಾಗಿದೆ, ಉತ್ತಮ ರೇಟ್ ಸಿಗುತ್ತೆ, ಸ್ವಲ್ಪ ನಿನ್ ಕೈಲಾದಷ್ಟು ಹಾಕು ಅಂತಾರೆ. ನಮಗೆ ಅವರು ಫ್ರೆಂಡ್ಲಿ ಆಗಿದಾರಲ್ಲ, ಅವ್ರು ಹೇಳಿದ್ರೆ ನಾವು 5 ಎಕರೆಗೆ ಹಾಕಂತಾರ, 15 ಎಕರೆನು ಮಾಡಬಹುದು, 10 ಎಕರೆನು ಮಾಡಬಹುದು, ಈ ಟೈಮ್ ಹಾಕ್ಬಿಡ್ರಪ್ಪ ಅಂತ ಹೇಳ್ತಾರೆ. ವರ್ತಕರು ನಮಗೆ ಒಂದ್ ಸ್ವಲ್ಪ ಕ್ಲೋಸ್ ಇದಾರಲ್ಲ, ಹಂಗಾಗಿ ಆ ಟೈಮ್ ಅಲ್ಲಿ ಹಾಕಿದ್ರೆ ನಮಗೆ ಒಳ್ಳೆ ದುಡ್ಡು ಆಗತ್ತೆ. ಅವ್ರು ಹೆಂಗ್ ಹೇಳ್ತಾರೋ ಅದ್ರ ಮೇಲೆ ನಾವು ಡಿಪೆಂಡ್ ಮಾಡ್ತೀನಿ. ಅವ್ರು ಹೇಳಿದ್ದು ಕರೆಕ್ಟ್ ಆಗಿರುತ್ತೆ? ಕರೆಕ್ಟ್ ಇರುತ್ತೆ. ಹೆಂಗ್ ಹೇಳ್ತಾರೋ ಅವರು? ಅವ್ರು ಇಲ್ಲಿ ಪಂಜಾಬ್ ಅಲ್ಲಿ ಸೀಡ್ಸ್ ಎಲ್ಲ ಸ್ಟೋರ್ ಅಲ್ಲಿ ಎಷ್ಟಿದೆ, ಏನು ಖಾಲಿ ಆಯ್ತಾ ಅಂದ್ರೆ ಇಲ್ಲಿ ಡಿಮ್ಯಾಂಡ್ ಆಗತ್ತೆ ಅನ್ನೋ ವಾತಾವರಣಕ್ಕೆ ಅವ್ರು ನಮಗೆ ಲಿಂಕ್ ಬಿಟ್ಕೊಡ್ತಾರೆ. ಕೋಲಾರ ಇದೆಯಲ್ಲ, ಚಿಕ್ಕಬಳ್ಳಾಪುರ, ಅಲ್ಲೆಲ್ಲ ಮಾಲ್ಗಳು ಕಮ್ಮಿ ಆದ್ರೆ ಫೇಲ್ ಆದ್ರೆ ಜಾಸ್ತಿ ಮಳೆಗಾಲ ಪಂಜಾಬ್ ಅಲ್ಲಿ ಆದ್ರೂ ಕೂಡ ರೈಟ್ ಆಗತ್ತೆ ಪ್ರಶಾಂತ್ ಹಾಕು ಅಂತ ಹೇಳ್ಬಿಟ್ಟು ನನಗೆ ಫೋರ್ಸ್ ಮಾಡ್ತಾರೆ. ಅಂತ ಟೈಮಲ್ಲಿ ಹಾಕಿದ್ನೇ ಒಳ್ಳೆ ದುಡ್ಮೆನೂ ಆಗಿದೆ. ಜಾಸ್ತಿ ಅಂದ್ರೆ ಎಷ್ಟು ಹಾಕ್ತಾರೆ, ಕಡಿಮೆ ಅಂದ್ರೆ ಎಷ್ಟು ಹಾಕ್ತಾರೆ? 5 ಎಕರೆ ಮಿನಿಮಮ್, 8 ಎಕರೆ ಮಾಡ್ತೀವಿ. ಈಗ ರೇಟ್ ಸಿಗೋದಿಲ್ಲ ಕಣಪ್ಪ ಅಂತಂದ್ರೆ 5 ಎಕರೆ ಹಾಕ್ತೀರಿ? ಒಂದ್ 2 ಎಕರೆ ಬಂದ್ಬಿಡ್ತೀವಿ, ಅವಾಗ ಸುಮ್ನೆ ಲಾಸ್ ಆಗೋದು ಯಾಕೆ ಅಂತ. ಎಷ್ಟು ಬರ್ತದ ಬರ್ಲಿ ಅಂತ ಒಟ್ಟಿಗೆ ಕೈ ಬಿಡಬಾರ್ದು. ಅವತ್ತಿಂದ ನಂಬಿಕೆ ಉಳಿಸ್ಕೊಂಡಿದೀವಲ್ಲ, ಈಗ ಅದ್ರಲ್ಲಿ ದುಡ್ಡು ಆಗಿದೆ, 1 ವರ್ಷ ಆಗಲ್ಲ 1 ವರ್ಷ ಆಗತ್ತೆ, ಆದ್ರೆ ಬಿಡಂಗಿಲ್ಲ, ಒಂದ್ಸತಿ ಒಂದ್ 2 ಎಕರೆ ಮಾಡ್ಲೇಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಹಾಕ್ತಿವಿ. ಈ ಬೇರೆ ಬೆಳೆಗಳಿಗಿಂತಲೂ ಈ ಆಲೂಗಡ್ಡೆ ಬೆಳೆ ಅದ್ರ ವಿಶೇಷ ಏನು ಮತ್ತೆ ಏನ್ ಅನುಕೂಲ ಅದ್ ಬೆಳೆಯೋದ್ರಿಂದ ರೈತರಿಗೆ? ಸರ್, ಅದು 3 ತಿಂಗಳು ಬೆಳೆ ಎಷ್ಟು ಈಸಿಯಾಗಿ ಬರುತ್ತೆ ಅಂದ್ರೆ ಆಲೂಗಡ್ಡೆ ತುಂಬಾ ಈಸಿ ಮೆಥಡ್, ಬಂದಿದ್ ಗೊತ್ತಾನೆ ಆಗಲ್ಲ. ಬೇರೆ ಬೆಳೆ ಕಷ್ಟ, ಜೋಳ ಇದೆಯಲ್ಲ ತುಂಬಾ ನೀರ್ ಬೇಕು, ಆಲೂಗಡ್ಡೆ ನೀರ್ ಜಾಸ್ತಿ ಬೇಡ ಅಂದ್ರೆ ಕಮ್ಮಿ ಮಳೆಗಾಲದಲ್ಲೂ ಕೂಡ ಬೆಳಿಬಹುದು, ಏನ್ ತೊಂದ್ರೆ ಇಲ್ಲ. ಜೋಳಕ್ಕೆ ಜಾಸ್ತಿ ನೀರ್ ಬೇಕು, ಹಂಗಾಗಿ ನಾವು ಆಲೂಗಡ್ಡೆ ಜಾಸ್ತಿ ಆಯ್ಕೆ ಮಾಡ್ಕೋತೀವಿ. ಒಳ್ಳೆ ಉತ್ತಮ ಇಳುವರಿ ಬಂದ್ರೆ ಒಳ್ಳೆ ರೇಟ್ ಸಿಕ್ಕಿದ್ರೆ ಒಳ್ಳೆ ದುಡ್ಡು ಆಗತ್ತೆ. ನೀರ್ ಜಾಸ್ತಿ ಬೇಕು ಅನ್ನೋದು ಒಂದು, ಬೇರೆದಕ್ಕೆ ಆಲೂಗಡ್ಡೆಗೆ ಜಾಸ್ತಿ ನೀರ್ ಬೇಡ, ಮತ್ತೆ 3 ತಿಂಗಳೊಳಗೆ ಬಂದ್ಬಿಡುತ್ತೆ. 3 ತಿಂಗಳೊಳಗಡೆ ಬರುತ್ತೆ, ಅದು ಬಂದಿದ್ ಗೊತ್ತಾಗಲ್ಲ, ಗೊತ್ತಾಗದೇ ಇಲ್ಲ, ಬೇಗ ಕೈಗೆ ದುಡ್ಡು ಬಂದ್ಬಿಡುತ್ತೆ ಅಲ್ವಾ? ಬೇರೆ ಇನ್ನೇನು ಅನುಕೂಲ ಅಂತೀರ? ಬೇರೆ ಮತ್ತೆ ಆಲೂಗಡ್ಡೆ ಹಾಕಿದ ಹೊಲಕ್ಕೆ ಮತ್ತೆ ಬೇರೆ ಬೆಳೆ ಮಾಡಿದ್ರೆ ಬಹಳ ಫಲವತ್ತತೆ ಇರುತ್ತೆ, ಚೆನ್ನಾಗ್ ಬರ್ತದೆ. ಯಾವುದೇ ಬೆಳೆ ಮಾಡಿ ಮತ್ತೆ ಆಲೂಗಡ್ಡೆ ಕುಳಿಗೆ ಒಂದ್ ರಾಗಿನ ಹಾಕಿ ಜೋಳನ ಹಾಕಿ ಅದ್ರ ಎಲೆ ಗೊಬ್ಬರದ ಅಂಶ ಇದ್ದಂಗೆ ಇರುತ್ತೆ, ಅದರಿಂದ ಬೇರೆ ಬೆಳೆನು ಫಲವತ್ತತೆ ಇದ್ದಂಗೆ ಚೆನ್ನಾಗ್ ಬಂದ್ಬಿಡುತ್ತೆ, ಇಳುವರಿ ಬರುತ್ತೆ. ಆಲೂಗಡ್ಡೆ ಬೆಳೆದ ಜಾಗ ಏನಿರ್ತದೋ ಅದ್ರ ನಂತರ ನೀವ್ ಏನ್ ಬಿತ್ತನೆ ಮಾಡಿದ್ರು ಒಳ್ಳೆ ಬೆಳೆ ಬರ್ತದೆ, ಒಳ್ಳೆ ಬೆಳೆ ಬರುತ್ತೆ. ಹಂಗಾಗಿ ಒಂದು 3 ಅನುಕೂಲ ಇರೋದ್ರಿಂದ ನೀವು ಆಲೂಗಡ್ಡೆ ವರ್ಷ ಬೆಳಿತೀರಿ. ವರ್ಷ ಹಂಗಾಗಿ ನಾವು ಮಾಡ್ತೀವಿ. ಈಗ ಮುಂಗಾರಲ್ಲಿ ಹಾಕಿದ್ದಾಗ್ಲಿ ಮತ್ತೆ ಹಿಂಗಾರಲ್ಲಿ ಹಾಕಿದ್ದಾಗ್ಲಿ ಮಾರಾಟ ಎಲ್ಲಿ ಮಾಡ್ತೀರಾ ಆಲೂಗಡ್ಡೆ? ನಾವು ಬೆಂಗಳೂರು ಇಲ್ಲ ಹಾಸನ, ಹಾಸನಲ್ಲೇ ನಾವು ಜಾಸ್ತಿ ಕೊಡೋದು. ಬೆಂಗಳೂರಿಗೆ ಈಗೆಲ್ಲ 10 ವರ್ಷ ಆಯ್ತು ಹೋಗೋದ್ ಬಿಟ್ಬಿಟ್ಟು. ಧನಕೀರ್ತಿ ಮಂಡಿ ಅಂತ ಇದೆ ಸಂಪತ್ತು, ಅಲ್ಲೇ ಸೀಡ್ಸಿ ಫೋನ್ ಮಾಡ್ತೀವಿ, ಅವ್ರ ಮನೆ ತಕ್ಕ ಹಾಕಿ ಕಳಿಸ್ತಾರೆ, ಅವರಿಗೆ ಕಿತ್ತಾಕಿ ಬಂದ್ಬಿಟ್ರೆ ಅವರೇ ಸೇಲ್ ಮಾಡ್ಬಿಟ್ಟು ಫೋನ್ ಮಾಡ್ತೀನಿ, ಇಂಥ ರೈಟಿಗೆ ಹೋಯ್ತು ಕಣಪ್ಪ ಅಂತ. ನೀವೇನು ಹೋಗೋದಿಲ್ಲ ಅಲ್ಲಿಗೆ? ನಾವೇನು ಹೋಗೋದಿಲ್ಲ ಸರ್ ಅಲ್ಲಿಗೆ. ಒಂದ್ ಎಕರೆಗೆ ಎಷ್ಟು ಬರುತ್ತೆ ಇಳುವರಿ ಆಲೂಗಡ್ಡೆಲಿ? ಒಂದ್ ಎಕರೆಗೆ ಹಿಮಾಲಯನ್ ಹಾಕಿದ್ರೆ 300 ಹೆಚ್ಚಿಲ್ಲರಿಗೂ ಬೆಳೆದಿದ್ದೀವಿ, ಜ್ಯೋತಿ ಹಾಕಿದ್ರೆ 200 ಹೆಚ್ಚಿಲ್ಲ. ಒಳ್ಳೆ ಇಳುವರಿ ಬರುತ್ತೆ, ಒಳ್ಳೆ ಇಳುವರಿ ಬರುತ್ತೆ. ಇವತ್ತಿನ ಮಟ್ಟಿಗೆ ಹಿಮಾಲಯನ್ ಅಂತ ಆಲೂಗಡ್ಡೆ ಇದೆಯಲ್ಲ ಅದೇ ತುಂಬಾ ಒಳ್ಳೇದು. ಸಾಮಾನ್ಯವಾಗಿ ಎಲ್ಲ ಹಂಗಾಮ್ನಲ್ಲೂ ಅದನ್ನೇ ಹಾಕ್ತೀರಾ ನೀವು? ಅಂದ್ರೆ ಬೇಸಿಗೆಲ್ ಆಗಲ್ಲ, ಅದಕ್ಕೆ ಮುಂಗಾರಲ್ಲಿ ಮಾತ್ರ. ಮುಂಗಾರಲ್ಲಿ ದುಂಡ್ಗೆಂಡೆ ಹಾಕ್ತಿವಿ, ಚಿಕ್ಕದು 6 ರೌಂಡ್ ಅಂತಾರೆ, 6 ಸುತ್ತು ಅಂತ, ಅದನ್ನ ಹಾಕ್ತಿವಿ. ಆಲೂಗಡ್ಡೆಲಿ ಒಳ್ಳೆ ಇಳುವರಿ ಬರಬೇಕು ಅಂತ ಅಂದ್ರೆ ಏನೇನ್ ಮಾಡ್ಬೇಕು ಅಂತೀರಿ? ಗೊಬ್ಬರ, ದನಿ ಗೊಬ್ಬರ ಹೊಡೆದಿರ್ಬೇಕು, ಹೊಡೆಗಾರ ಹೊಡೆದು ಬಿಟ್ಟಿರ್ಬೇಕು. ಅಂದ್ರೆ ಬೇಸಿಗೆಯಲ್ಲಿ ನಾವು ಉಳುಮೆ ಮಾಡಿಬಿಟ್ಟಿದ್ರೆ ಭೂಮಿ ಕ್ಲೀನ್ ಕಾಯುತ್ತೆ, ಕಾಯ್ದಾಗ ಏನಾಗುತ್ತೆ ಅದ್ರಲ್ಲಿ ಇರೋಂತ ಬ್ಯಾಕ್ಟೀರಿಯಾ ಅಂಶಗಳು ಸದಾಯ್ತವೆ. ಆಮೇಲೆ ನಾವು ಉಳುಮೆ ಮಾಡಿ ಆಲೂಗಡ್ಡೆ ಹಾಕಿದ್ರೆ ತುಂಬಾ ಚೆನ್ನಾಗ್ ಬರುತ್ತೆ, ಇಳುವರಿನೂ ಬರುತ್ತೆ. ನಾವ್ ಅವಾಗ ಹೊಡೆದ್ ರೆಡಿ ಮಾಡಿ ನಾವ್ ಅವಾಗ ಹಾಕ್ತೀನಿ ಅಂದ್ರೆ ಮಳೆ ಹೋದಾಗ ಅದು ಅಷ್ಟು ಇಳುವರಿ ಬರಲ್ಲ. ಒಂದ್ ತಿಂಗಳು 15 ದಿವಸ ಒಂದ್ ಸ್ವಲ್ಪ ಭೂಮಿ ಮಾಗ್ಬೇಕು. ಬೇಸಿಗೆ ಬಿಸಿಲು ಇದೆಯಲ್ಲ, ಜಾಸ್ತಿ ಇರುತ್ತೆ ಟೆಂಪರೇಚರ್, ಅದ್ರ ರೋಗ ಅಂಶ ಸದೋಗ್ಬಿಡುತ್ತೆ. ಹಂಗಾಗಿ ಅಡ್ಗಾರ ಹೊಡ್ಕೊಂಡ್ಬಿಟ್ರೆ ಇಳುವರಿ ತುಂಬಾ ಚೆನ್ನಾಗ್ ಬರುತ್ತೆ. ಅಡ್ಗಾರ ಯಾವಾಗ ಹೊಡಿತೀರಿ? ಇವಾಗ ಹೊಡೆದಿದೀವಿ ಆಲ್ರೆಡಿ. ಹೊಡೆದಿದೀವಿ ಈಗ ಒಂದೊಂದು ತಿಂಗಳು ಚೆನ್ನಾಗಿ ಒಣಗ್ತದೆ. ಒಂದ್ ತಿಂಗಳು ಮೇಲಾಯ್ತು ಹೊಡೆದಿದೀವಿ ನಾವು. ಇನ್ನು ಮೇ ತಿಂಗಳು ಅಂದ್ರೆ ಇನ್ನೂ 2 ತಿಂಗಳಿದೆ, ಒಂದೂವರೆ ತಿಂಗಳು ಚೆನ್ನಾಗಿ ಒಣಗ್ತದ. ಭೂಮಿ ಚೆನ್ನಾಗಿ ಫುಲ್ ಡ್ರೈ ಇರುತ್ತೆ, ಅದ್ರಲ್ಲಿ ಬ್ಯಾಕ್ಟೀರಿಯಾ ಅಂಶನ್ ಇರಲ್ಲ, ಚೆನ್ನಾಗಿ ಇಳುವರಿ ಬರುತ್ತೆ. ಅಡ್ಗಾರು ಸಾಮಾನ್ಯವಾಗಿ ಯಾವ ತಿಂಗಳಲ್ಲಿ ಹೊಡೆದ್ರೆ ಒಳ್ಳೇದು ಅಂತೀರಿ? ಫೆಬ್ರವರಿ ಮಾರ್ಚ್ ಈ ತಿಂಗಳಲ್ಲಿ ಹೊಡೆದ್ಬಿಟ್ರೆ ಒಳ್ಳೆ ಭೂಮಿ ಕ್ಲೀನ್ ಆಗಿ ಕಾಯುತ್ತೆ ನೀಟಾಗಿ. ಬಿಸಿಲಿಗೆ ಕಾದಾಗ ಏನಾಗುತ್ತೆ, ಬ್ಯಾಕ್ಟೀರಿಯಾಗೆಲ್ಲ ನಾಶ ಆಗ್ಬಿಡ್ತವೆ, ಆಮೇಲೆ ಭೂಮಿನ ಒಣಗಿರುತ್ತೆ, ಚೆನ್ನಾಗಿ ಫಲವತ್ತತೆನೂ ಆದಂಗೆ ಆಗುತ್ತೆ, ಬೆಳೆನೂ ಬರುತ್ತೆ. ತೇವಾಂಶ ಇರುತ್ತೆ ಅಡ್ಗಾರ ಹೊಡೆಯಕ್ಕೆ? ತೇವಾಂಶ ಇರಲ್ಲ, ಬರನು ಹೊಡಿಬಹುದು. ಅಂತ ದೊಡ್ಡ ಗಾಡಿ ಇದಾವಲ್ಲ, ಟ್ರ್ಯಾಕ್ಟರ್ ಅಲ್ಲಿ ಉತ್ಬಿಡ್ತೀರಿ? ಟ್ರ್ಯಾಕ್ಟರ್ ಅಲ್ಲಿ ನೇಗ್ಲಲ್ಲಿ ಮುಚ್ಚಿ ಹಾಕ್ಬಿಡೋದು. ನೇಗ್ಲ ಹಾಕ್ತೀರಾ ಪ್ಲೇಟ್ ಹಾಕ್ತೀರಾ? ಇಲ್ಲ ಇಲ್ಲ, ನೇಗ್ಲು ರಿವರ್ಸಿಬಲ್ ನೇಗ್ಲ ಅಂತ ಇದೆ ನಮ್ಮಲ್ಲಿ, ಅದನ್ನ ನಾಯ್ಕ ಹೊಡೆದ್ ಬಿಡ್ತೀವಿ. ಇಲ್ಲಿ ನಮ್ ಸುತ್ತಮುತ್ತಲೆಲ್ಲ ಅದೇ ಜಾಸ್ತಿ ಹೊಡ್ಸದ್ ಇವಾಗ. ಎಷ್ಟು ಹೊಡಿತೀರಿ? ಒಂದೊಂದೇ ಮುಚ್ಚ ಹಾಕ್ಬಿಟ್ಟು ಬಿಟ್ಬಿಟ್ರೆ ಆಯ್ತು. ಒಂದೂವರೆ ಹೋಗುತ್ತೆ, ಒಂದ್ಸತಿ ಮುಚ್ಚ ಹಾಕಿ ಬಿಟ್ಬಿಟ್ರೆ ಮತ್ತೇನು ಉಳುಮೆ ಮಾಡೋ ಅವಶ್ಯಕತೆ ಇರಲ್ಲ. ಇವಾಗ ಮಳೆಗಾಲ ಬಂದಾಗ ಐದನೇ ಹೊಡ್ಕೊಬಿಟ್ಟು ರೋಟರ್ ಹೊಡ್ಕೊಂಡು ಕಲ್ಟಿ ರೋಟರ್ ಹೊಡ್ಕೊಂಡ್ರೆ ಬೆಳೆ ಮಾಡ್ಕೋಬಹುದು, ಅಷ್ಟೇ ಕೆಲಸ. ಅವಾಗ ಎಷ್ಟು ಹೊಡಿತೀರಿ? ಅವಾಗ್ಲೂ ಒಂದ್ 2-3 ಅಷ್ಟೇ, 4 ಉಕ್ಕಿನ ಉಕ್ಕಿ ಹೊಡೆದಷ್ಟು ಒಳ್ಳೇದ. ಉಕ್ಕಿ ಎಷ್ಟು ಹೊಡಿದ್ವಿ ಅಷ್ಟು ಒಳಗೊಳಿರತ್ತಲ್ಲ, ಹುಲ್ಲಿನ ಬೀಜ ಸೊಪ್ಪಿನ ಬೀಜ ಅವೆಲ್ಲ ಹುಟ್ಟುತ್ತೆ ಹೋಗುತ್ತೆ. ಅಂದ್ರೆ ಇವಾಗ ಹೊಡೆದ್ ಬಿಟ್ರೆ ಅವೆಲ್ಲ ಆಳವಾಗಿ ಹೋಗುತ್ತಲ್ಲ, ಕಮ್ಮಿ ಹುಟ್ಟುತ್ತೆ. ನೇಗ್ಲಾಕಿದ್ರೆ ಮಣ್ಣು ಮಿದುವಾಗುತ್ತೆ. ಮಣ್ಣು ಮಿದುವಾಗುತ್ತೆ, ಆಲೆ ಗಿಡ ಎಲ್ಲ ಸ್ವಲ್ಪ ಆಳವಾಗಿ ಡೀಪ್ ಆಗಿ ತಳಗಡೆ ಹೋಗುತ್ತೆ, ಮೇಲ್ಗಡೆ ಬಂದು ಹಸರಾಗಲ್ಲ. ಈಗ ಉಳುಮೆ ಸರಿಯಾಗಿ ಆಗ್ಲಿಲ್ಲ ಅಂದ್ರೆ ಎಲ್ಲ ಗೆಡ್ಡೆ ಬಿಡುತ್ತಲ್ಲ, ಗೆಡ್ಡೆ ಮೇಲ್ಗಡೆ ಬರುತ್ತೆ, ಹಸಿರು ಬಂದ್ ಬಿಡುತ್ತೆ. ಅದೇ ಮಚ್ಚೆ ಹಾಕೋದ್ರಿಂದ ಒಳಗಡೆ ಆಳ ಹೋಗುತ್ತಲ್ಲ ಗೆಡ್ಡೆ, ಹಸಿರು ಬರೋದೇ ಇಲ್ಲ. ಅದು ಒಂದ್ ನಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಆತರ ಎಡ್ಗಾರ್ ಹೊಡೆಯೋದು ಬಾರಿ ಒಳ್ಳೇದು ಅಂತೀರಿ? ಹೌದೌದು, ತುಂಬಾ ಒಳ್ಳೇದು. ಅದಾದ್ಮೇಲೆ ಬಿತ್ತನೆ ಆದ್ಮೇಲೆ ಏನೇನು ಕೆಲಸ ಮಾಡ್ತೀರಾ? ಅದಕ್ಕೆ ಬಿತ್ತನೆ ಆದ್ಮೇಲೆ ಅಲ್ಬೆ ಹೊಡಿತಿದ್ವಿ, ಆಮೇಲೆ ತೆಳ್ಳು ಒಂದೊಂದು ಕಾಣಬೇಕಾರೆ ಕಳನಾಶಿಕನ ಹೊಡಿತಾರೆ ಕೆಲವರು, ನಾವು ಹೊಡೆದಿದ್ದೀವಿ ಕೆಲವು ಟೈಮು. ಮಳೆಗಾಲ ಜಾಸ್ತಿ ಆದಾಗ ಆಳ ಹುಟ್ಟಿ ಅರ್ಥ ಬೇಸಾಯ ಮಾಡೋಕ್ಕಾಗಲ್ವಲ್ಲ, ಎತ್ತುಗಳು ಸಿಗಲ್ಲ, ಎತ್ತುಗಳು ಕಟ್ಟಿರೋ ಕಮ್ಮಿ ಇವಾಗ. ಅಂಥ ಟೈಮಲ್ಲಿ ನಾವು ಹೊಡೆದು ಬಿಡ್ತೀವಿ, ಸಿಚುವೇಶನ್ ನೋಡ್ಕೋತೀವಿ, ಅಂಥ ಟೈಮಲ್ಲಿ ಮಾಡ್ತೀವಿ. ಇಲ್ಲ ಎತ್ತುಗಳಿದ್ದಾಗ ಏನು ಮಾಡ್ತೀವಿ, ಅಲ್ಬೆ ಹೊಡಿತಿದ್ದು ಫಸ್ಟ್ ಎಲ್ಲ, ಅಲ್ಬೆ ಹೊಡೆದು ಅರ್ಥೆ ಹೊಡೆದು ಕುಂಟೆ ಮೆಟ್ಟಿ ಆಮೇಲೆ ನೇಗ್ಲು ಹೊಡಿತಿದ್ದು. ಒತ್ತನೇಗ್ಲು ಗೆಂಡೆ ಬಿಡೋ ಟೈಮಿಗೆ ಕಲ್ಲಿ ಹೊಡುತ್ತಲ್ಲ ಆ ಟೈಮಿಗೆ ಒತ್ತನೇಗ್ಲು ಹೊಡಿಯುವು. ಇವಾಗ ಆತರ ಮಾಡಂಗಿಲ್ವಲ್ಲ, ಎತ್ತುಗಳೇ ಇಲ್ಲ ಆತರ ಹೊಡಿದ್ವಿ. ಎತ್ತ ಸಾಕರೆ ಕಮ್ಮಿ ಆಗಿರೋ, ಹಳ್ಳಿಕಾರರು ಎತ್ತಿದ್ದು ಅವೆಲ್ಲ ಸಾಕಾಣಿಕೆ ಕಮ್ಮಿ ಆಗ್ಬಿಟ್ಟು ಜನಗಳಲ್ಲಿ. ಹಂಗಾಗಿ ಈಗ ಅರ್ಥಗಿರ್ತೋ ಎಂತವೂ ಇಲ್ಲ, ಏನಿಲ್ಲ, ಅದೇ ಯಂತ್ರೋಪಕರಣ ಅವನೇ ಬಳಕೆ ಮಾಡ್ಕೊಂಡು ಮಾಡ್ಕೊಂಡು ಹೋಗೋದು. ಈ ಕಳೆನಾಶಕ ಅಷ್ಟು ಒಳ್ಳೇದಲ್ಲ ಮಣ್ಣಿಗಾಗ್ಲಿ ಬೆಳೆಗಾಗ್ಲಿ ಅಂತಾರಲ್ಲ. ಒಳ್ಳೇದಲ್ಲ ಸರ್, ಒಳ್ಳೇದಲ್ಲ ಅಂತ ಗೊತ್ತಿದ್ರು ಇನ್ನೇ ಮಾಡ್ತಾರೆ. ಇವಾಗ ಹಳ್ಳಿಕಾರ ಎತ್ ಕಟ್ಟಿಲ್ಲ, ನಮ್ಮನೆಲ್ಲ ಕಟ್ಟಿದ್ರು. ಅವಾಗೆಲ್ಲ 2 ಜೊತೆ ಒಂದೊಂದು ಜೊತೆ ಕಟ್ಕೊಂಡಿರೋರು, ಮನೆಗೆ ಒಂದ್ ಜೊತೆ ಕಟ್ಟಾರ ಅವತ್ತು, ಇವತ್ತಿಲ್ಲ ಸರ್. ಅಂದ್ರೆ ಕಾಲ ತಕ್ಕನಿಗೆ ಜನಗಳಿವೆ, ಅದೇ ತರ ಮುಂದೂಡಿಕೆ ಹೋಯ್ತಿದ್ರೆ ಸಾಕಾಗಲ್ಲ. ನಾವು ಇನ್ನೂ ಶ್ರಮ ಪಡೋದ್ ಬೇಡ, ಇಷ್ಟಲ್ಲೇ ನಾವು ತೃಪ್ತಿ ಪಡೋಣ ಅನ್ನೋ ಒಂದು ಉದ್ದೇಶಕ್ಕೆ ಕಳೆನಾಶಕ ಅನ್ನೋದೊಂದು ಆಯ್ಕೆ ಮಾಡ್ಕೊಂಡ್ರೆ ಈಸಿ. ಒಂದ್ ದಿವಸ ಹೊಡೆದ್ಬಿಟ್ಟು ಬಂದ್ಬಿಟ್ರೆ ಮುಗೀತು, ಮತ್ತಿನ್ನೊಂದ್ ದಿವಸ ಮರಣ ದಿವಸ ಕೆಲ್ಸಕ್ಕೆ ಹೋಗಂಗಿಲ್ಲ. ಅದು 1.5 ತಿಂಗಳು ಕೆಲಸ ಮಾಡುತ್ತೆ. ಫಸ್ಟ್ ಕಳೆ ಕೀಳರು, ಇವಾಗ ಏನ್ ಕಳೆನೇ ಕೇಳಕ್ ಹೋಗಲ್ಲ. ಅಂತಂತವಾಗಿ ಕಡಿಮೆ ಮಾಡ್ಕೋಬಹುದು ಕಳೆನಾಶಕ? ಕಮ್ಮಿ ಮಾಡ್ಕೋಬಹುದು, ಮಳೆಗಾಲ ಕಮ್ಮಿ ಇರಬೇಕು. ಮಳೆಗಾಲ ಜಾಸ್ತಿ ಆದ್ರೆ ನಾವ್ ಆಮೇಲೆ ಹಾಕಿಯೂ ಕಳೆ ಕೇಳಕ್ಕಾಗಲ್ಲ, ಬೆಳೆನೂ ವೇಸ್ಟ್, ಜಾಸ್ತಿ ಕಳೆ ಹತ್ತಲ್ಲ. ಆ ಕಳೆನೇ ಕಮ್ಮಿ ಇತ್ತು ಸರ್. ಈಗ ಮೆಡಿಸಿನ್ ಯಾವಾಗ ಮಾಡಕ್ ಸ್ಟಾರ್ಟ್ ಮಾಡುದು ಅವಾಗ್ಲೇ ಜಾಸ್ತಿ ಆಯ್ತು ಕಳೆನ. ಫಸ್ಟ್ ಕಳೆನೇ ಇರ್ಲಿಲ್ಲ, ಅಕ್ಕಿಲ್ಲ ಅನ್ನೋದೊಂದು ಬರೋದು ದರಳ ಬಂಟು, ಅವೆರಡೇ ಸರ್ ನಾನು ನೋಡಿದ್ದು, ಅದ್ ಬಿಟ್ರೆ ಬೇರೆ ನೋಡಿನೇ ಇಲ್ಲ. ಇವಾಗಂತೂ 100 ತರ ಹುಲ್ಲಿನ ಬೀಜ ಹುಟ್ಟುತ್ತೆ, ಸೊಪ್ಪಿನ ಬೀಜ ಹುಟ್ಟುತ್ತೆ, ಅದನ್ನ ಕ್ಲೀನೇ ಮಾಡಕ್ ಹಾಕಲ್ಲ. ಈಗ ಹಿರಿಕರು ಹೇಳ್ತಾರೆ, ಮೊದ್ಲೆಲ್ಲವ ಎಲ್ಲರೂ ಅಡ್ಗಾರ ಹೊಡೆಯೋರು, ಹಂಗಾಗಿ ಕಳೆಗಳೆ ಜಾಸ್ತಿ ಬರ್ತಿರಲಿಲ್ಲ. ಈ ಅಡ್ಗಾರ ಹೊಡೆಯೋದು ಕಡಿಮೆ ಮಾಡಿದ್ಮೇಲೆ ಜಾಸ್ತಿ ಕಳೆ ಬರುತ್ತೆ ಅಂತೇಳಿ. ಹೌದು ತುಂಬಾ. ಏನೋ ನಿಮ್ಮಂತರ ಒಬ್ರು ಅಲಗಡೆ ಹಾಕಕ್ಕೆ ಅಂತೇಳಿ ಹೊಡಿತೀರಿ, ಎಲ್ಲರೂ ಹೊಡಿತಾರ ಅಡ್ಗಾರ? ಇಲ್ಲ ಸರ್, ನಾವು ಜೋಳನೇ ಹಾಕ್ಲಿ ಅಲಗಡೆನೇ ಹಾಕ್ಲಿ ಅಡ್ಗಾರ ಹೊಡ್ಬಿಡ್ತೀವಿ. ನಾವ್ ಎಷ್ಟು ಎಕರೆ ಮಾಡ್ಕೊತೀವಿ ಅಷ್ಟು ಎಕರೆನು ನೀಟ್ ಆಗಿ ಮುಚ್ಚಾಕಿ ಬಿಟ್ಬಿಡ್ತೀವಿ. ಅದು ಕೊನೆಗೆ ಜೋಳ ಹಾಕ್ತಿವೋ ಅಲಗಡ್ಡೆ ಹಾಕ್ತಿವೋ ಗೊತ್ತಿಲ್ಲ, ಅಲಗಡ್ಡೆ ಹಾಕಕ್ಕೆ ಅಂತಲೇ ಮಾಡಿರ್ತೀವಿ, ಬಟ್ ಅದಕ್ಕೆ ನಮಗೆ ಹಳ ಕಮ್ಮಿ ಆಗತ್ತೆ ಉಳುಮೆನೂ ಕಮ್ಮಿ ಆಗತ್ತೆ. ಇವಾಗ ನಮಗೆ ಫ್ರೀ ಇರ್ತೀವಿ, ನಾವು ಉಕ್ಕಿ ಹೊಡೆದು ಬಿಟ್ಬಿಟ್ರೆ ಭೂಮಿನ ನೀಟಾಗಿ ಕಾಕಣತ್ತೆ, ಹಂಗಾಗಿ ಇವಾಗ್ಲೇ ನಾವು ನೇಗಿಲು ಹಾಕಿಬಿಟ್ಬಿಡುತ್ತೆ. ಹಂಗಾಗತ್ ಬಾರಿ ಅನುಕೂಲ ಆಗ್ತಾ ಇದೆ. ಹೌದು, ಅನುಕೂಲ ಆಗತ್ತೆ. ಈ ಆಲೂಗಡ್ಡೆ ಆಗ್ಬೋದು, ಮತ್ತೆ ಕೋಸ್ ಬೆಳಿತೀನಿ ಅಂದ್ರೆ, ಸೊಪ್ಪು ಬೆಳಿತೀನಿ ಅಂತ ಅಂದ್ರೆ, ಹಿಂಗೆ ಈ ತರಕಾರಿ ಬೆಳೆಗಳು ಬೆಳೆಯೋದ್ರಿಂದ ಏನ್ ಅನುಕೂಲ ಅಂತಾರೆ ಚಂದ್ರು? ತರಕಾರಿ ಒಂದ್ ಟೈಮ್ ಕೋಸ್ ಸಿಕ್ಕಿದ್ರೆ 2 ಲಕ್ಷ 3 ಲಕ್ಷ ಬರೀ ಒಂದ್ ಲೋಡಿಗೆ, ಇಲ್ಲಾಂದ್ರೆ ಕೇಳರಿಂದ ಕರೆ ಕೊರೆಯಲ್ಲಿ ಮೇಸ ಕೊಡ್ಬೇಕಾಗ್ತಿ. ಎಕರೆಗೆ ಒಂದ್ 50,000 ರೂಪಾಯಿ 60,000 ರೂಪಾಯಿ ಖರ್ಚು ಬರುತ್ತೆ. ಮಾಡಿದ್ರೆ ಲಕ್ಷಗಟ್ಟಲೆನೂ ಆಗ್ಬಹುದು, ಇಲ್ಲ ಆಗ್ದೇನೂ ಇರ್ಬೋದು, ಬಟ್ ಸಿಗುತ್ತೆ ಅನ್ನೋದಕ್ಕೋಸ್ಕರ ನಾವು ಮಾಡ್ತೀವಿ. ವರ್ಷದಲ್ಲಿ ಎಷ್ಟು ಸರಿ ಹಾಕ್ತೀರಿ ಕೋಸು? 4 ಸತಿ 5 ಸತಿ ಹಾಕ್ತಿವಿ. 4 ಸರಿ ಹಾಕ್ತೀರಾ? ಎಷ್ಟು ಎಕರೆಗೆ ಹಾಕ್ತೀರಿ? 4-5 ಎಕರೆಗೆ ಹಾಕ್ತಿವಿ. 4-5 ಎಕರೆಗೆ ಹಾಕ್ತೀರಿ? ದೊಡ್ಡ ಪ್ರಮಾಣದಲ್ಲಿ ಬೆಳಿತೀರಿ? ಹೌದೌದು. ಯಾವ್ಯಾವ ಟೈಮಲ್ಲಿ ಕೋಸ್ಗೆ ರೇಟ್ ಇರುತ್ತೆ ಅಂತೀರಿ? ಇವಾಗ ನಾಟಿ ಮಾಡಕ್ ಹೇಳಿದ್ರೆ, ನಾಟಿ ಮಾಡಿದ್ರೆ ವರ್ತಕರು ಹೇಳ್ತಾರಲ್ಲ, ಈ ಟೈಮಲ್ಲಿ ಹಾಕಿದ್ರೆ ಸ್ವಲ್ಪ ಆಗ್ಬೋದು, ಯಾಕೆಂದ್ರೆ ಬೇಸಿಗೆ ಟೈಮಲ್ಲಿ ನೀರು ಬಿಡಕ್ಕಾಗಲ್ಲ, ಎಲ್ಲ ಬಿಸಿಲು ಜಾಸ್ತಿ ಇರೋದ್ರಿಂದ ಎಲ್ಲ ಚೆನ್ನಾಗಿ ಬೆಳೆಯಕ್ಕಾಗಲ್ಲ ಅಂತ ಹೇಳ್ತಾರಲ್ಲ, ಹಂಗಾಗಿ ಈ ಟೈಮ್ ನಾವು ಚಾಯ್ಸ್ ಮಾಡ್ಕೋತೀವಿ. ಮಳೆಗಾಲಕ್ಕೆ ಮತ್ತೆ ಹಾಕಲ್ಲ. ಮಳೆಗಾಲದಲ್ಲಿ ಬರೋದಿಲ್ಲ, ಸ್ವಲ್ಪ ಕಷ್ಟ ಅದು, ನೀರು ಜಾಸ್ತಿ ಆಗ್ಬಿಟ್ರೆ ಹೋಗ್ಬಿಡುತ್ತೆ. ಮಳೆಗಾಲ ಕೊಳತ ಹೋಗ್ಬಿಡುತ್ತೆ. ಎಲ್ಲ ಡ್ರೈ ಭೂಮಿ ಏರಿಯಾ ಆಗ್ಬೇಕು, ಸಮತಟ್ ಭೂಮಿ ಇರಬಾರ್ದು, ವಾಟನ್ ಇರಬೇಕು, ಇಲ್ಲಾಂದ್ರೆ ತಳಗಡೆಯಿಂದ ಕುಳಿಯಕ್ ಸ್ಟಾರ್ಟ್ ಆಗತ್ತೆ. ಹಂಗಾಗಿ ಒಂದ್ 4-5 ಟೈಮ್ ನೋಡ್ಬಿಟ್ಟು ಈಗ ಬೇಸಿಗೆಲಿ ಈಗ ಒಂದ್ 2 ರೌಂಡ್ ಹಾಕಿದ್ದು ಕೊಟ್ಟು ಇವಾಗ ಮತ್ತೆ ಈಗ ಹಾಕಕ್ ರೆಡಿ ಮಾಡಿದೀವಿ. ಅವಕ್ಕೆ ಹಾಕಿ ನೋಡ್ತೀವಿ, ರೇಟ್ ಸಿಗೋದು ಆಮೇಲೆ, ಒಟ್ಟಿ ನಮ್ ಕೆಲ್ಸ ನಾವು ಮಾಡ್ಬೇಕಲ್ಲ. ಎಷ್ಟು ತಿಂಗಳಿಗೆ ಬರುತ್ತೆ ಕೋಸು? ಕೋಸು 2.5 ತಿಂಗಳು 3 ತಿಂಗಳು. ಅದು ಒಂದ್ 3 ತಿಂಗಳೊಳಗೆ ಬಂದ್ಬಿಡುತ್ತೆ, 90 ದಿವಸದೊಳಗೆ. 90 ದಿವಸ ಅದು ಬೇಗ ದುಡ್ಡು ಕೊಡ ಅಂತ ಒಂದು ಬೆಳೆ ಅಲ್ವಾ? ಹೌದು, ಅದು ಬಂದಿದ್ದೆ ಗೊತ್ತಾಗಲ್ಲ. ಅದಕ್ಕಿಂತಲೂ ಸಂಬಾರ್ ಸೊಪ್ಪು ಇದೆಯಲ್ಲ, 60 ದಿವಸಕ್ಕೆ ಬರುತ್ತೆ. ಅರವತ್ತು ದಿವಸ ನೀರು ಅಷ್ಟೇ, ಅದಕ್ಕಿಂತ ಔಷಧಿ ಪೌಷಧಿ ಜಾಸ್ತಿ ಯೂಸ್ ಮಾಡಲ್ಲ. ಬರೀ ಹಾಕೋದು ಕಳನಿಸ್ ಒಂದು ಹೊಡೆದ್ ಬಿಡ್ತೀವಿ, ಒಳ ಕೀಳಕ್ಕಾಗಲ್ವಲ್ಲ, ಸಣ್ಣ ಕಳೆ ಇರುತ್ತೆ ಅದ್ರಲ್ಲಿ, ಹಂಗಾಗಿ ಅದೇನು 5 ml ಹೊಡಿತೀವಿ ಅಷ್ಟೇ. ಹೆಂಗ್ ಬಂತು ಅನ್ನೋದೇ ಗೊತ್ತಾಗಲ್ಲ ಅದು. ಬೇಗ ಯಾಕಂದ್ರೆ 60 ದಿವಸಕ್ಕೆ ಬಂದ್ಬಿಡುತ್ತಲ್ಲ. 60 ದಿವಸ ತಿಂಗಳ ಮೇಲೆ 20 ದಿವಸ ಅಂದ್ರೆ 50 ದಿವಸ 50-60 ದಿವಸದೊಳಗೆ ಬಂದ್ಬಿಡುತ್ತೆ. 50 ದಿವಸ 50 ದಿವಸ ಕಿಳದು ಮಾಡೋದು, ಒಂದ್ 2 ದಿವಸ ತಡ ಮಾಡಿದ್ರು 60 ದಿವಸದೊಳಗಡೆ ನಿಮ್ಮ ದುಡ್ಡು ಬಂತು, ಬೆಳೆನೂ ಬಂತು. ಆಮೇಲೆ ಈಗ ನಮ್ಮ ಅಡಿಕೆ ಗಿಡ ಇರುತ್ತಲ್ಲ, ಅದಕ್ಕೂ ನಾವು ನೀರ್ ಬಿಟ್ಟಂಗ ಆಗತ್ತೆ. ಇದಕ್ಕೂ ಸಂಬರ್ ಸೊಪ್ಪು ಅದ್ರೊಳಗೆ ನೆರಳಲ್ಲೂ ಬರುತ್ತೆ, ಸ್ವಲ್ಪ ತನು ನಿಂಗ್ ಕಡತ್ತಲ್ಲ, ಹಂಗಾಗತ್ತೆ ಆತರ ಮಾಡ್ತೀವಿ. ಕೋಸ್ಗೆ ಖರ್ಚು ಬರುತ್ತೆ ಜಾಸ್ತಿ? ಬರುತ್ತೆ, ಒಂದ್ 60-65 ಸಾವಿರ ಬರುತ್ತೆ ಎಕರೆಗ. ಎಕರೆಗೆ ಏನ್ ಅಷ್ಟೊಂದು ಖರ್ಚು? ಔಷಧಿ, ಔಷಧಿ ಸಿಂಪಡಣೆ ಮಾಡ್ಲೇಬೇಕು ಅದಕ್ಕೆ, ಇಲ್ಲ ಹುಳ ತಿಂದಾಕತ್ತೆ. ಗೊಬ್ಬರಕ್ಕಿಂತ ಜಾಸ್ತಿ ಔಷಧಿ ಹಾಕ್ಬೇಕು. ಹೌದು ಹೌದು, ಮೇನ್ ಔಷಧಿನೇ. ನೀರೊಂದು ಅದ ಕಮ್ಮಿ ಆದ್ರೂ ಕೂಡ ಪರವಾಗಿಲ್ಲ, ಔಷಧಿ ಇರ್ಲೇಬೇಕು ಅದಕ್ಕೆ. ನೀರು ಬೇಕು ಹೆಚ್ಚಿನ ಪ್ರಮಾಣ, ಅದ್ ನೀರ್ನಲ್ಲೇ ಬರೋಂಥದ್ದು. ನೀರ್ ಬಿಟ್ರೆ ಔಷಧಿ ಹೊಡಿದವ್ರು ಏನು ಪ್ರಯೋಜನ ಆಗಲ್ಲ. ನೀರಷ್ಟು ಬಿಡ್ತೀವೋ ಅಷ್ಟೇ ಔಷಧಿ ಹೊಡಿಬೇಕು, ಅಷ್ಟೇ ಔಷಧಿ ಹೊಡಿಬೇಕು. ಅದಕ್ಕೂ ಕರೆಕ್ಟ್ ಹೆಂಡತಿನೂ ಕೊಡಲೇಬೇಕು, ಅದ್ ಬರೋವರೆಗೂ 8-8 ದಿವಸಕ್ಕೂ 8-8 ದಿವಸ ಕೊಡಲೇಬೇಕು. ಸಿಂಪಲ್ ಆಗಿ ಸ್ಮೆಲ್ ತೋರಿಸಿದ್ರೆ ಹುಳುಗಳು ಅದಕ್ಕೆ ಕೀಡೆ ಹಾಕಲ್ಲ, ಪೂಜೆ ಹೊಡೆಯುತ್ತೆ. ಪೂಜೆ ಹೊಡೆದ್ ಬಿಟ್ರೆ ಕೋಸೆ ಕೇಳಲ್ಲ, ಒಳಗಡೆನೆ ಡ್ಯಾಮೇಜ್ ಬಂದೋಗುತ್ತೆ. ಸಸಿ ಮಡಿ ಎಲ್ಲ ನೀವೇ ಮಾಡ್ಕೋತೀರಾ ಇಲ್ಲ ತರ್ತೀರಾ? ನರ್ಸರಿಯಿಂದ ತರ್ತೀವಿ. ಹೆಂಗೆ ಸಸಿಗೆ? ಸಸಿಗೆ 60 ಪೈಸ. ಏನು ನಾವು ಹೇಳಿದ ತಿಳಿನ ಮಾಡ್ಕೊಡ್ತಾರೋ ಇಲ್ಲ ಅವ್ರು ಕೊಟ್ಟಿದ್ ತಗೋಬೇಕ ಹೆಂಗೆ? ಇಲ್ಲ ಇಲ್ಲ, ನಾವು ಕೇಳ್ತೀವಿ ಯಾವ್ದಿದ್ಯಾಪ ಅಂತವ, ಅವಾಗ ಅವ್ರು ಹೇಳ್ತಾರೆ ಇಂತಿಂತ ಅಂತವ. ಅದ್ರಲ್ಲಿ ನಾವು ಎರಡೇ ಚಾಯ್ಸ್, ಮಳೆಗಾಲದಲ್ಲಿ ಮತ್ತೆ ಬೇಸಿಗೆಲಿ, ಎರಡ್ ತರ ಬರುತ್ತೆ. ಒಂದು ಪಟ್ಟೆ ಬರುತ್ತೆ, ಒಂದ್ ಸ್ಯಾಂಡೋಸ್ ಬರುತ್ತೆ. ಮಳೆಗಾಲಕ್ಕೆ ಪಟ್ಟೆ ಹಾಕ್ತಿವಿ, ಬೇಸಿಗೆಗೆ ಸ್ಯಾಂಡೋಸ್ ಹಾಕ್ತಿವಿ. ಏನ್ ಮಳೆಗಾಲಕ್ಕೆ ಯಾಕೆ ಹಾಕ್ಬೇಕದ ಅಂದ್ರೆ, ಮಳೆ ಹೊಡೆದಕ್ ತಡೆಯಬೇಕು ಅಂದ್ರೆ ಪಟ್ಟೆನೇ, ಸ್ಯಾಂಡೋಸ್ ತಡೆಯಲ್ಲ, ಅದು ಹೆವಿ ದಪ್ಪ ಬಂದ್ಬಿಡುತ್ತೆ. ಹಂಗಾಗಿ ಮಳೆಗಾಲಕ್ಕೆ ಯಾವ್ದು ಹೊಂದ್ಕೋತದ ಅದ ಮಳೆಗಾಲದಲ್ಲಿ ಹಾಕ್ತಿರಿ, ಬೇಸಿಗೆಗೆ ಯಾವ್ದು ಹೊಂದ್ಕೋತದ ಅದ ಬೇಸಿಗೆಲಿ ಹಾಕ್ತಿರಿ. ಹೌದು. ಗೊಬ್ಬರ ಕೊಡು? ಗೊಬ್ಬರ ಮಾಮೂಲಿ ಇದಕ್ಕೇನ್ ಹಾಕಿರ್ತೀವಿ ಅಷ್ಟೇ ಸಾಕು, ಅದಕ್ಕೇನ್ ಹೆಚ್ಚಿನ ಪ್ರಮಾಣ ಏನ್ ಬೇಕಾಗಲ್ಲ. ಆಲೂಗಡ್ಡೆಗೆ ಹೆಚ್ಚಿನ ಪ್ರಮಾಣ ಗೊಬ್ಬರ ಬೇಕು, ಇದಕ್ಕೆ ಇರೋ ಗೊಬ್ಬರನೆ ತಗೊಳತ್ತೆ. ಆಮೇಲೆ ಇದೇ ಕೋಸ್ ಎಲ್ಲ ಕಡಿತಾರ, ಕಟಾವಾದ್ಮೇಲೆ ಇದೇ ಹಸಿ ಗೊಬ್ಬರ ಆಗತ್ತೆ. ಇನ್ನು 4-5 ಕಿಲೋ 5-6 ಲೆಲ್ ಬಿಟ್ಬಿಟ್ಟು ಬರೀ ಮೇಲ್ಗಡೆ ಮಾತ್ರ ಕಡ್ಕೋತಾರೆ. ಅವಾಗ ಏನಾಗತ್ತೆ, ಅದನ್ನ ನಾವು ರೋಟೋವೇಟರ್ ಮಾಡ್ತೀವಲ್ಲ, ಎಲ್ಲ ಪುಡಿ ಆಗ್ಬಿಟ್ಟು ಭೂಮಿ ಒಳಗಡೆ ಸೇರ್ಕೊಂಡು ಹಸಿ ಗೊಬ್ಬರ ಆಗತ್ತೆ. ಇನ್ನೊಂದು ಅದೊಂದು ಉದ್ದೇಶ ನಮಗೆ ಒಳ್ಳೇದು. ಒಳ್ಳೆ ಗೊಬ್ಬರ ಆಗ್ತದೆ ಅಂತ ಹೇಳಿ. ಒಳ್ಳೆ ಗೊಬ್ಬರ ಆಗತ್ತೆ. ಅಕಸ್ಮಾತ್ ರೈಟ್ ಸಿಗ್ನಲ್ ಅಂದ್ರೆ ನಮ್ಮ ಜಮೀನಿಗೆ ಒಂದು 15 ಲೋಡ್ ಗೊಬ್ಬರ ಹೊಡಿಸ್ತೇನೆ ಅನ್ಕೋಬೇಕು. ರೇಟ್ ಸಿಗ್ದನ ಯಾರು ಉತ್ಗಿತ್ ಹಾಕಿದ್ರೆ ಅವಾಗಲಾರವೇ ಕೊಟ್ಟಿದ್ರೆ ಉತ್ತಾಕಿದರೆ ಒಳ್ಳೆ ಗೊಬ್ಬರ ಆಗಿರ್ತದ. ಒಳ್ಳೆ ಗೊಬ್ಬರ ಆಗತ್ತೆ, ಭೂಮಿಗೆ ಫಲವತ್ತತೆ ಆಗತ್ತೆ, ಮುಂದಿನ ಬೆಳೆಗೆ ಒಂದ್ ವರ್ಷ ಚೆನ್ನಾಗಿ ಬೆಳೆ ಬರ್ತವೆ. ಕೋಸು ಮಾರಾಟ ಎಲ್ಲಿ ಮಾಡ್ತೀರಿ? ಇಲ್ಲೇ ವರ್ತಕರು ಬಂದ್ ತಗೋತಾರೆ. ಇಲ್ಲ ಹಳ್ಳಿಲೇ ಇಲ್ಲೇ ಬಂದ್ಬಿಡ್ತಾರೆ. ಇಲ್ಲೇ ಬಂದ್ಬಿಡ್ತಾರೆ. ಏನ್ ಎಕರೆ ಮೇಲೆ ತಗೋತಾರ ಇಲ್ಲ ಹೆಂಗ? ಅದು ಗುಣಿ ಲೆಕ್ಕ ಹಾಕ್ತಾರೆ, ಗುಣಿ ಎಷ್ಟ್ ಕೆಜಿ ಬರುತ್ತೆ ಅಂತ ನೋಡ್ತಾರೆ ಅವರು. ಈ ಆಮೇಲೆ ಟೋಟಲ್ ಸಾಲ ಲೆಕ್ಕ ಹಾಕ್ತಾರೆ, ಈ ಕಡೆ ಈ ಕಡೆ ಅಡ್ಡ ಉದ್ದ ಸಾಲ ಲೆಕ್ಕ ಹಾಕ್ಬಿಟ್ಟು ಇಷ್ಟು ಟನ್ ಬರುತ್ತೆ ಅಂದಾಜು ವೆಚ್ಚದಲ್ಲಿ ಇಷ್ಟಕ್ಕೆ ಫೈನಲ್ ಅಂತ ಕೇಳ್ತಾರೆ. ನಾವು ರೈತರು ಆಟ ಇಡ್ತೀವಿ, ಆಟ ಇಡ್ದಾಗ ಒಂದ್ 5,000 10,000 20,000 ಜಾಸ್ತಿ ಹಾಕ್ತಾರೆ, ಕೊಡ್ತಿದೀವಿ. ಅವಾಗ ಕಡ್ಕೊ ಹೋಯ್ತಾರೆ. ಜಾಸ್ತಿ ಅಂತ ಅಂದ್ರೆ ಎಷ್ಟು ಸಿಕ್ಕೈತೆ ನಿಮ್ಗೆ ಎಕರೆಗೆ? ಕೆಲವರು 60,000 ಕೇಳಿದ್ರು ಒಂದ್ ಟೈಮು, ಕೊಟ್ಟಿನಿಲ್ಲ ನೋಡೋಣ ಏನಾಗತ್ತೆ ಇರ್ಲಿಂತವ. 180,000 ಕೊಟ್ಟು ಕೊನೆಗೆ 15 ಸೈಟಿ. ದಿವಸಕ್ಕೆ ಅಷ್ಟು ಬೆಲೆ ಬಂದ್ಬಿಡ್ತ? ಮಾರ್ಕೆಟ್ ಅಲ್ಲಿ ಕೋಸ್ ಕಮ್ಮಿ ಆದಂಗೆ ಡಿಮ್ಯಾಂಡ್ ಜಾಸ್ತಿ ಆಗತ್ತೆ, ಹಂಗಾಗಿ ನಮಗೆ ರೈಟ್ ಸಿಕ್ತು. ಸ್ವಲ್ಪ ತಡೆದು ಕೊಡೋದೇ ಒಳ್ಳೇದು ಅಂದ್ರೆ ಕೆಲವು ಟೈಮು, ಎಲ್ಲಾ ಟೈಮ್ ಇರಲ್ಲ, ನೋಡ್ಕೋಬೇಕು. ವಾತಾವರಣ ನೋಡ್ಕೋಬೇಕು. ಇವಾಗ ಏನು ವಾಟ್ಸಪ್ ಅಲ್ಲೆಲ್ಲ ಮೆಸೇಜ್ ಹಾಕ್ತಿರ್ತಾರೆ ರೈತರಿಗೆ ಇಂತ ತರಕಾರಿ ಬೆಲೆ ಇಂತ ರೇಟು ಅಂತ ಹೇಳಿ ಗೊತ್ತಾಗ್ಬಿಡುತ್ತೆ. 60 ಕೇಳ್ದಾಗ ಕೊಡ್ಲಿಲ್ಲ ಅಂದ್ರಲ್ಲ ಬೆಲೆ ಬರುತ್ತೆ ಜಾಸ್ತಿ ಅಂತ ನಂಬಿಕೆ ಇತ್ತ ನಿಮ್ಗೆ? ಸಿಕ್ಕಿರಿ ಸಿಕ್ಬೋದು ಅನ್ನೋ ನಂಬಿಕೆ ಇಲ್ಲಿದ್ದಷ್ಟೇ. ನೋಡೋಣ ಅಂತವ ನಿರೀಕ್ಷೆಯಲ್ಲಿ ಸಿಕ್ಕೇ ಬಿಡ್ತದೆ. 3 ಪಟ್ಟು ಜಾಸ್ತಿ ಆಯ್ತಲ್ವಾ? ಹೌದು, 618 180,000 ಆಯ್ತಲ್ಲ, ಒಳ್ಳೆ ದುಡ್ಡು ಆಗಿದೆ. ಪರವಾಗಿಲ್ಲ. ಸಂಬಾರ ಸೊಪ್ಪು ವರ್ಷ ವರ್ಷ ಹಾಕ್ತೀರಾ? ಸಿಂಪಲ್ ಆಗಿ ಬೆಳೀತಿದ್ರೆ ಮಲ್ಲಿ ಅಂತವ ಅದು ಇದಕ್ಕಿಂತ ಬೇಗ ಬರುತ್ತೆ, ಒಳ್ಳೆ ಇಳುವರಿ ತೂಕದ ಲೆಕ್ಕ ಹೋಗುತ್ತೆ. ಅದ್ ಮಿನಿಮಮ್ 50 ರೂಪಾಯಿ 80 ರೂಪಾಯಿ 20 ರೂಪಾಯಿಂದಲೂ ಸ್ಟಾರ್ಟ್ ಇರುತ್ತೆ. ಎಷ್ಟು ಎಕರೆಗೆ ಹಾಕ್ತೀರಾ ಸಂಬಾರ? ಸಂಬಾರ ಎಲ್ಲ 1 ಎಕರೆಗೆ ಹಾಕ್ತೀವಿ. 1 ಎಕರೆಗೆ ಹಾಕ್ತೀರಿ? ಏನ್ ತುಂಬಾ ಏನ್ ಕೆಲಸ ಹಿಡಿಯೋದಿಲ್ಲ ಅದಕ್ಕೆ? ಇಲ್ಲ, ಅದೇನ್ ಕೆಲಸ ಹಿಡಿಯಲ್ಲ. ನೀರು ಜಾಸ್ತಿ ಬೇಕದಕ್ಕೆ. ನೀರ್ ಎಷ್ಟು ಡೈಲಿ ಬಿಡ್ತಿದ್ರೆ ಈ ಬೇಸಿಗೆಯಲ್ಲಿ ಎಷ್ಟು ನೀರ್ ಬಿಟ್ರು ಸಾಕಾಗಲ್ಲ. ಜೋಳ ಕರ ಆಯ್ತು, ಅಲಗಡೆ ಆಯ್ತು, ಶುಂಠಿ ಕರ ಆಯ್ತು, ಯಾವ ಒಂದ್ ಬೆಳೆಗೂ ಹೆಚ್ಚಿನ ಪ್ರಮಾಣ ನೀರ್ ಬೇಕು ಬೇಸಿಗೆಲಿ. ಬದಸಿ ಎಷ್ಟಾಗತ್ತೆ ನಾವು ಅಷ್ಟೊಂದು ಮಾತ್ರ ಮಾಡ್ಕೋತೀವಿ. ಮಲ್ಲಿ ಅಂತ ಅಂದ್ರಲ್ಲ ಏನದು? ಅದು ಸಾಂಬಾರ್ ಸೊಪ್ಪನೇ. ಸಾಂಬಾರ್ ಸೊಪ್ಪೆ ಏನ್ ವಿಶೇಷ ಅದ್ರದ್ದು? ಬೇಗ ಬರುತ್ತೆ ಅಂದ್ರೆ ಈಗ ಹೈಬ್ರಿಡದು ಅಂದ್ರೆ ಬೇಗ ಬರುತ್ತೆ. ನಾಟಿ ಕಡ್ಡಿ 10 ಕಡ್ಡಿ ಬರೋದಕ್ಕೂ ಅದು ಒಂದೇ ಒಂದ್ ಬೀಜದಲ್ಲಿ ಬರುತ್ತೆ, ಅಷ್ಟು ದಪ್ಪ ಬರುತ್ತೆ. ದಪ್ಪ ಬರುತ್ತೆ, ಬೇಗ ಬರುತ್ತೆ, ಜಾಸ್ತಿ ಬರುತ್ತೆ. ಬೇಗ ಅಂದ್ರೆ ಅದಕ್ಕೂ ಇದಕ್ಕೂ ಎಷ್ಟು ದಿವಸ ಬೇಗ ಬರುತ್ತೆ? ಏನೊಂದು 20 ದಿವಸ ಹೆಚ್ಚು ಕಮ್ಮಿ ಬೇಗ ಬರುತ್ತೆ. 40 ದಿವಸಕ್ಕೆ ಬಂದ್ಬಿಡುತ್ತೆ. 40 ದಿವಸ ತಿಂಗಳೊಳಗೆ ಹೆಚ್ಚು ಕಮ್ಮಿ ತಿಂಗಳಿಗೆ ಬಂತು ಅಂತ ಅಂದ್ರೆ ಹೌದು ಅಲ್ವಾ? ಹೌದು. ಹೆಂಗ್ ಕೊಡ್ತೀರಾ, ಕೆಜಿ ಲೆಕ್ಕ ಹೆಂಗದು? ಕೆಜಿ ಲೆಕ್ಕ ಹೋಗುತ್ತೆ. ಕೆಜಿ ಡಿಮ್ಯಾಂಡ್ ಇದೆ 80-100 ರೂಪಾಯಿ ವರೆಗೂ ಹೋಗುತ್ತೆ, ಡಿಮ್ಯಾಂಡ್ ಇಲ್ಲ ಅಂದ್ರೆ 20 ರೂಪಾಯಿ ಇರುತ್ತೆ. 20-80 ರೂಪಾಯಿ ವರೆಗೂ ಇರುತ್ತೆ. ಇರುತ್ತೆ. ನಿಮ್ಗೆ ಎಷ್ಟು ಸಿಕ್ಕಿದ್ರು ಲಾಸ್ ಹಾಕಲ್ಲ ಚಂದ್ರು? ನಮಗೊಂದು 50 ರೂಪೀಸ್ ಆದ್ರೂ 50 ರೂಪಾಯಿ ಲೆಕ್ಕಾಚಾರಕ್ಕೆ ಬಂದ್ರು ಏನ್ ತೊಂದ್ರೆ ಇಲ್ಲ ಸರ್. ರೈತರಿಗೆ ದುಡ್ಡು ಆಗತ್ತೆ, ಕಮ್ಮಿ ಆದಾಗ ಲಾಸ್ ಆಗತ್ತೆ. ಬೇರೆ ಬೆಳೆ ಮಾಡಿದ್ರೆ ಆಯ್ತಲ್ಲ, ಇದ್ರಲ್ಲಿ ಲಾಸ್ ಆಯ್ತು ಅನ್ಸುತ್ತೆ. 1 ಎಕರೆಗೆ ಹಾಕಿದ್ರೆ ಎಷ್ಟನ್ ಬರ್ಬೋದು, ಎಷ್ಟು ದುಡ್ಡು ಆಗುತ್ತೆ ಸರ್? ಒಂದ 10 ಕ್ವಿಂಟಲ್ ಲೆಕ್ಕಾಚಾರಕ್ಕೆ ಬರುತ್ತೆ. ದುಡ್ಡು ಎಷ್ಟಾಯ್ತದೆ? 50 ರೂಪಾಯಿ ಹೋದ್ರು ಲೆಕ್ಕ ಹಾಕಿ ಸರ್. ಅಲ್ಲಿಗೆ ಕೆಜಿಗೆ 50 ರೂಪಾಯಿ ಅಂದ್ರೆ 2.5 ಲಕ್ಷ ರೂಪಾಯಿ. 2.5 ಲಕ್ಷ ರೂಪಾಯಿ ದುಡ್ಡು ಆಯ್ತು. 1 ಎಕರೆನಲ್ಲಿ 2.5 ಲಕ್ಷ ದುಡ್ಡು ಆಗುತ್ತೆ ಅಲ್ವಾ? ಹಿಂಗೆ ಬೇರೆ ಬೇರೆ ತರಕಾರಿ ಬೆಳೆಗಳನ್ನ ಬೆಳ್ಕೊಳ್ಳೋದ್ರ ಮೂಲಕ ಒಳ್ಳೆ ಅನುಕೂಲ ಮಾಡ್ಕೊಂಡಿದ್ರಿ. ಟ್ರಾಕ್ಟರ್ ಮಿಷನ್ ಇವೆಲ್ಲ ಏನೇನ್ ಇಟ್ಕೊಂಡಿದ್ರ ಚಂದ್ರು? ನಮ್ದು ಟ್ರಾಕ್ಟರ್ ಒಂದು ದೊಡ್ಡ ಗಾಡಿ ತಂದಿದೀವಿ, 855. ಅದು ಬರೀ ನೇಗ್ಲ ಹಾಕಕ್ಕೆ, 5 ನೇಗ್ಲು ಅಷ್ಟಕ್ಕೆ. ಇನ್ನೊಂದು ಜೋಳ ಮಿಷಿನ್, ಜೋಳ ಹೊಡಿಯಕ್ ಇಟ್ಕೊಂಡಿದೀವಿ. ರೋಟೋವೇಟ್ರು ಇದನ್ ಮಾಡಕ್ ಇಟ್ಕೊಂಡಿವಿ. ಇಲ್ಲಿ ದೊಡ್ಡ ಗಾಡಿ ಮಾತ್ರ ನಮ್ ಸುತ್ತಮುತ್ತಲಿಗೆಲ್ಲ ಕಳಿಸ್ತೀವಿ ಉಳುಮೆ ಮಾಡಕ್ಕೆ. ತುಂಬಾ ಚೆನ್ನಾಗಿ ಓಡ್ತಾ ಇದೆ, ಡ್ರೈವರ್ ಗಳು ಇಟ್ಟು ಮೇಂಟೈನ್ ಮಾಡಿಸ್ತೀವಿ, ಚೆನ್ನಾಗಿ ಓಡ್ತಾ ಇದೆ. ಒಟ್ಟಿಗೆ ಎಲ್ಲ ಡ್ರೈವರ್ ಗಳು ಇಟ್ಕೊಂಡು ಮೇಂಟೈನ್ ಮಾಡ್ಕೊಂಡು ಹೋಗ್ತೀರಿ? ಹೌದು ಸರ್. ಈ ಸೀಡರ್ ಇಂಥವೆಲ್ಲ ಇಟ್ಕೊಂಡಿದ್ರ ಬಿತ್ತನೆ ಮಾಡಕ್ಕೆ? ಅವೆಲ್ಲ ಕೂರ್ಗೆ ಊರಿಗೆ ಇನ್ನೂ ತಗೊಂಡಿಲ್ಲ ಸರ್. ಈ ಸತಿ ಅಲಗಡ್ಡೆ ಸೀಡ್ಸ್ ಹಾಕ ಅಂತದನ್ನ ತರ ಅನ್ಕೊಂಡಿದ್ದೀನಿ. ಮಳೆಗಾಲದಲ್ಲಿ ಹಾಕದ್ ಕಷ್ಟ ಅಂತ ಅಂದ್ರೆ? ಅದ ಮಳೆಗಾಲದಲ್ಲಿ ಹಾಕದ್ ಕಷ್ಟ ಅಂದ್ರೆ ಮಳೆ ಕಮ್ಮಿ ಇದ್ದಾಗ ನಾವು ಟ್ರಾಕ್ಟರ್ ಬಳಕೆ ಮಾಡ್ಕೋಬಹುದು, ಇಲ್ಲ ಅಂದಾಗ ಮಳೆ ಜಾಸ್ತಿ ಆದಾಗ ಆಗಲ್ಲ. ಹಂಗಾರ ಹಿಂಗಾರಲ್ಲ ಮಾಡ್ಕೋಬಹುದು. ಹಿಂಗಾರ ಮಳೆ ಕಮ್ಮಿ ಆಗತ್ತೆ, ಮುಂಗಾರಲ್ಲಿ ಡೈಲಿ ಬಿಟ್ರೆ ಅದ್ರಲ್ಲಿ ನಮ್ ಯಂತ್ರೋಪಕರಣದಲ್ಲಿ ಮಾಡಕ್ ಆಗಲ್ಲ ಕೆಲ್ಸನ. ಈ ಸ್ವಂತ ಜಮೀನಲ್ಲಿ ಜಾಸ್ತಿ ಏನ್ ಬೆಳಿತೀರಿ? ಮತ್ತೆ ಈ ಲೀಸ್ ಇರ್ತಾ ಇರ್ತಾರಲ್ಲ ಅದರಲ್ಲಿ ಏನ್ ಜಾಸ್ತಿ ಬೆಳಿತೀರಿ? ಎಲ್ಲರಲ್ಲೂ ಸರ್ವಸಾಮಾನ್ಯ ಬೆಳಿತೀವಿ. ಇದಕ್ಕೆ ಏನಾಗ್ತಿವಿ, ಅಲಗೆಡೆ ಹಾಕಿ ಅಲಗೆಡೆ ಹಾಕ್ತಿವಿ, ಜೋಳ ಹಾಕ್ತಿವಿ, ಹಂಗೆ ಅದ್ರಕ್ಕೂ ಮಾಡ್ತೀವಿ. ರಾಗಿ ಎಷ್ಟು ಬಳಕತ್ರಿ? ರಾಗಿ ಒಂದು ಎಕರೆ ಹಾಕ್ತಿವಿ ಅಷ್ಟೇ. ಮನೆ ಬಳಕೆಗೆ ಮಾತ್ರ? ಮನೆ ಬಳಕೆಗೆ ಮಾಡ್ಕತ್ತೀವಿ, ಬ್ಯಾಡ ಅಂದ್ರೆ ಮಾರ್ಕೆಟಿಗೆ ಹಾಕ್ತಿವಿ. ನೇನು ಮಾರೋ ಉದ್ದೇಶದಿಂದ ಏನ್ ಜಾಸ್ತಿ ಬೆಳೆಯಲ್ಲ? ಇಲ್ಲ, ಈಗ ದನ ಕರುಗಳಿಗೂ ಮೇವು ಆಗತ್ತೆ, ನಮಗೂ ರಾಗಿ ಆಗತ್ತೆ, ಹಂಗಾಗಿ ಒಂದೊಂದೂವರೆ ಎಕರೆ ಮಾಡ್ಕತ್ತೀವಿ. ರಾಗಿ ಅಷ್ಟನ್ನು ಯಾಕೆಂದ್ರೆ ಜಾಸ್ತಿ ಕೆಲಸ ಜಾಸ್ತಿ, ಅದು ಕೂದ್ ಬಿಡಬೇಕಲ್ಲ, ಅವಾಗ ಸಿಕ್ಕಾಗ್ಬಿಟ್ಟೆ ಖರ್ಚು ಬರುತ್ತೆ. ಹಂಗಾಗಿ ನಮಗೆ ಎಷ್ಟು ಬೇಕೋ ಅಷ್ಟು ಪ್ರಾಮುಖ್ಯತೆಗೆ ಮಾತ್ರ ಮಾಡ್ಕತ್ತೀವಿ. ಜೋಳ ಎಲ್ಲ ಸಿಕ್ಕಾಬಿಟ್ಟೆ ಎರಡು ಗಡಿ ಮೂರು ಗಡಿವರೆಗೆ ಬೆಳೆದಿದ್ವಿ. ಲಾಭನೂ ಕಡಿಮೆನೆ ಯಾವ್ದ್ರಲ್ಲಿ ಸರ್? ರಾಗಿಲಿ? ರಾಗಿ ಲಾಭ ಕಮ್ಮಿ ಅನ್ನೋದಕ್ಕಿಂತ ಖರ್ಚು ಜಾಸ್ತಿ. ಖರ್ಚು ಜಾಸ್ತಿ, ಲೇಬರ್ ಎಲ್ಲ ಟೈಮಿಗೆ ಕಟ್ಟ ಬರಲ್ಲ, ಕಟಾವ್ ಟೈಮಿಗೆ ಎಲ್ಲ ರಾಗಿ ಉದ್ರಿ ಹೋಗುತ್ತೆ. ಈಗೆಲ್ಲ ಏನ್ರ ಕಾರಣ ಇವಾಗ ಬಂದಿರೋದು, ಈಗ ಒಂದು 5 ವರ್ಷದಿಂದ ಹೆಚ್ಚಿಗೆ. ಫಸ್ಟ್ ಎಲ್ಲ ಇರಲ್ಲ, ಫಸ್ಟ್ ಎಲ್ಲ ರಾಗಿ ಸಿಕ್ಕಾಪಟ್ಟೆ ಬೆಳೀತಿದ್ದು. ನಮ್ಮ ತಂದೆರು 18 ಟ್ಯಾಕ್ಟರ್ ಬೆಳೆದ್ರು, ಒಂದ್ ವರ್ಷ 18 ಟ್ಯಾಕ್ಟರ್. ಅವ್ರ ಇಬ್ಬರಾಳೆ ನಮ್ಮ ಅಪ್ಪಾಜಿ ಅಮ್ಮನೇ ಕುಯ್ಯಕ್ ಲೇಬರ್ ಬಂದಿದ್ರು, ಬಡಿಯಕ್ಕೆ ಲೇಬರ್ ಇಲ್ಲ, ಟ್ರ್ಯಾಕ್ಟರ್ ಹರಿದ್ಬಿಟ್ಟು ಎಲ್ಲ ಮುಚ್ಚ ಹಾಕಿ 180 ಚೀಲ ರಾಗಿ ಆಯ್ತು. ಹಂಗಾಗಿ ಈಗೆಲ್ಲ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬೆಳ್ಕೊಂಡು ಹಂಗ ಮಾಡ್ಕೊಂಡು ಹೋಯ್ತಾ ಇದ್ರಿ. ಹೌದು. ಈ ತೋಟಗಾರಿಕೆ ಬೆಳೆಗಳು ಉತ್ತಮ, ತರಕಾರಿ ಬೆಳೆಗಳು ಉತ್ತಮ ರೈತರಿಗೆ ದುಡ್ಡಿನ ಒಂದು ದೃಷ್ಟಿಕೋನದಲ್ಲಿ? ತರಕಾರಿ ಬೆಳೆ ರೇಟ್ ಸಿಕ್ಕಿದ್ರೆ ಬಹಳ ಉತ್ತಮ, ಯಾಕೆಂದ್ರೆ 3 ತಿಂಗಳಿಗೆ ಕಟಾವು, ಕೈ ಜಲ್ದಿ ದುಡ್ಡು ಸಿಕ್ಬಿಡುತ್ತೆ. ಈಗ ಶುಂಠಿ ಎಲ್ಲ ಇದಾವಲ್ಲ ಲಾಂಗ್, ಅವೆಲ್ಲ ವರ್ಷದವರೆಗೂ ನಾವು ಕಾಪಾಡ್ಕೆ ಹೋಗ್ಬೇಕು, ಮಕ್ಳು ಕಾಪಾಡ್ಕೆ ಹೋದಂಗೆ ಅದ್ ದುಡ್ಡು ಆಗತ್ತೋ ಬಿಡುತ್ತೋ. ಇಷ್ಟು ನೋಡಿ, ಹೋದ ವರ್ಷ ಒಂದೊಂದು ಎಕರೆಗೆ 6 ಲಕ್ಷ ಖರ್ಚು ಮಾಡಿದೀವಿ ಶುಂಠಿಗೆ. ಈ ಸತಿ 18 ಲಕ್ಷ ಐತಿ 3 ಎಕರೆಗೆ ಹಾಕಿ, ಏನು 10 ಲಕ್ಷ ಆಗಲ್ಲ, ಇನ್ನು 8-10 ಲಕ್ಷ ರೂಪಾಯಿ ನಿಮ್ಮ ತಲೆ ಮೇಲೆ ಬರುತ್ತೆ ಲಾಸು. ಈ ಸತಿ ರೈಟ್ ಇಲ್ಲ, 1200 ಇದೆ ಇವತ್ತು ಚಿಲಕ್ಕೆ. ನಾವು 6200 ಕೊಡ್ತಂದ ಹಾಕಿದೀವಿ ವಸತಿ ಬಿತ್ತನೆನ. ಹಂಗಾಗಿ ಈ ವರ್ಷ ತುಂಬಾನೇ ಶುಂಠಿ ಕಡೆಯಿಂದ ನಷ್ಟ. ರೇಟ್ ಸಿಕ್ಕಿದ್ರೆ ತರಕಾರಿ ಬೆಳೆಗಳು ಬಂಗಾರ ಅಂತೀರಿ? ಅದು 3 ತಿಂಗಳು ಬೆಳೆ ಅಲ್ಲ, ಖರ್ಚು ಅಷ್ಟು ಕಮ್ಮಿ, ಜಾಸ್ತಿ ಬರಲ್ಲ, ಕಮ್ಮಿ ಬರುತ್ತೆ, ನಾವು ಪ್ರಾಫಿಟ್ ಆಗತ್ತೆ. ಇನ್ನೊಂದ್ ಬೆಳೆ ಹಾಕಿದ್ರೆ ಅಲ್ಲಿ 3 ವರ್ಷಕ್ಕೆ 3 ಬೆಳೆ ಬೆಳಿಬಹುದಲ್ಲ, ಇದು ಒಂದೇ ಬೆಳೆ ಮಾಡ್ಕೊಂಡ್ ಕುತ್ಕೊಂಡ್ ನಾವು ಈಗ 8-10 ಲಕ್ಷ ಲಾಸ್. ಅದ್ರಲ್ಲಿ 8-10 ಲಕ್ಷ ಆದಾಯನೂ ಆಗೋದು, ಅಷ್ಟು ಶ್ರಮನೂ ಇಲ್ಲ. ನಾವು ಶುಂಠಿ ಫಲವತ್ತತೆ ಮಾಡ್ತೀವಲ್ಲ, ಅದೇ ತರ ನೀವು ಅಲಗೆಡೆ ಫಲವತ್ತತೆ ಮಾಡಿ ಅದೇ ತರ ಟ್ರೀಟ್ಮೆಂಟ್ ಮಾಡಿದ್ರೆ ಎಕರೆಗೆ 500 ಚೀಲನು ಬೆಳಿಬಹುದು. ಯಾಕೆಂದ್ರೆ ಅಷ್ಟೊಂದು ಗೊಬ್ಬರ, ಗ್ರಾನ್ಯುಲ್ಸ್ ಗಳು, ಮಣ್ಣು ನದ ಮಾಡೋದು, ಆತರ ಅಲಗೆಡಿಗೆ ಯಾರು ಕೂಡ ಮಾಡೋದಿಲ್ಲ. ಶುಂಠಿಗೆ ಅದ ಮಾಡೋದು ಅಷ್ಟು, ಬೇರೆ ಬೆಳೆ ಯಾವ್ದಕ್ಕೂ ಅಷ್ಟೊಂದು ಅದ ಮಾಡಲ್ಲ, ಅಷ್ಟೊಂದು ಕೇರ್ ತಗೊಳಲ್ಲ. ಶುಂಠಿ ಸಿಕ್ಕಾಬಟ್ಟೆ ಕೇರ್ ತತ್ತೀವಿ, ಏನಕ್ಕಿದ್ರೆ ಅದ್ರಲ್ಲಿ ದುಡ್ಡು ಜಾಸ್ತಿ ಆಗತ್ತಲ್ವ, ಒಂದ್ ಟೈಮು ಕೈ ಹಿಡಿತಲ್ಲ ನಮ್ಮ ಆ ಬೆಳೆ ಬೆಳೆದಾಗ ದುಡ್ಡು ನಮಗ್ ಬರುತ್ತಲ್ಲ, ಜಾಸ್ತಿ ಆಗತ್ತಲ್ವಾ, ಆ ಉದ್ದೇಶಕ್ಕೋಸ್ಕರ ಆತರ ಡಿಪೆಂಡ್ ಆಗಿದೀವಿ ನಾವು ಜನಗಳು. ಒಟ್ಟಿಗೆ ದೀರ್ಘಾವಧಿ ಬೆಳೆ ಅಲ್ಪಾವಧಿ ಬೆಳೆ ಎರಡು ಮಾಡ್ಕೊಂಡ್ರೆ ಒಳ್ಳೇದು ಅಂತಾರೆ ರೈತರಿಗೆ. ಹೌದು, ಒಳ್ಳೇದು. ತಿಂಗಳಿಗೆ ಬರೋ ಅಂತವು ಇರ್ಬೇಕು, ವರ್ಷಕ್ಕೆ ಬರೋ ಅಂತವು ಇರ್ಬೇಕು. ಹೌದೌದು, ತುಂಬಾ ಒಳ್ಳೇದು, ಎರಡು ಮಾಡ್ಕೋಬೇಕು. ಅವಾಗ್ಲೇ ಈಗ ಒಂದ್ ಬೆಳೆ ಹೋದ್ರೆ ಇನ್ನೊಂದ್ ಬೆಳೆ ಎಲ್ಲಾರ ಸಿಗುತ್ತೆ, ಇಲ್ಲ ಅದ್ರಲ್ಲೇ ದುಡ್ಡಾಗತ್ತೆ, ಇಲ್ಲ ದೀರ್ಘಾವಧಿ ಬೆಳೆಯಲ್ಲಿ ಅಂದ್ರೆ ವರ್ಷದ ಬೆಳೆಯಲ್ಲಿ ದುಡ್ಡಾಗತ್ತೆ, ಇಲ್ಲ ನಮಗೆ ಒಂದ್ ತಿಂಗಳ ಬೆಳೆಯಲ್ಲಿ ದುಡ್ಡಾಗತ್ತೆ ಅಂತ ನಾವು ಯಾವ್ದಕ್ಕೆ ಕನ್ಫರ್ಮ್ ಹಿಡ್ಕೋಣಕ್ ಆಗಲ್ಲ. ಎರಡರಲ್ಲೂ ಯಾವ್ದ್ರಲ್ಲಾರ ಮಾಡ್ತಿದ್ರೆ ಯಾವ್ದ್ರಲ್ಲ ಚಾನ್ಸ್ ಹೊಡಿತಾ ಇರುತ್ತೆ, ಮತ್ ಬೇರೆ ಬೆಳೆ ಮಾಡ್ಬೋದು. ಹಂಗಾಗಿ ಎರಡನ್ನೂ ಮಡಿಕೆಂದ್ರೆ ಉತ್ತಮ. ದನಕರುಗಳು ಸಾಕೊಂಡಿದೀರ? ಹೌದು, ಇದೆ ಸರ್. ಎಷ್ಟಿದಾವೆ? 4 ಇದೆ. ಏನ್ ಹಾಲು ಹಾಕ್ತೀರೋ ಇಲ್ಲ ಮನೆ ಬಳಕೆಗ? ಹಾಲು ಹಾಕ್ತಿವಿ, ಮನೆಗೆ ಎಷ್ಟು ಬಳಕೆ ಮಾಡ್ಕೋಬೇಕು ಅಷ್ಟು ಮಾಡ್ಕೋಬಿಟ್ಟು ಹಾಲು ಹಾಕ್ತಿವಿ. ಕುರಿ ಕೋಳಿ? ಕುರಿ ಇದೆ, ಈಗ ಒಂದ್ 27 ತಗೊಂಡಿದೀವಿ, ಈಗ ಸ್ವಲ್ಪ ಇನ್ನೊಂದ್ 30 ತಗೊಳ ಅಂತ ಅಂದಿದ್ದೀನಿ. ಯಾಕೆಂದ್ರೆ ದಿನೇ ದಿನೇ ಮಟನ್ ತಿನ್ನೋರು ಜಾಸ್ತಿ ಆಗ್ತಿದಾರೆ, ಮಟನ್ ರೇಟ್ ಕಮ್ಮಿ ಆಗಲ್ಲ, ಇನ್ನ ಜಾಸ್ತಿ ಆಗತ್ತೆ, ಆದ್ರಿಂದ ಲಾಸ್ ಅಂತೂ ಆಗಲ್ಲ. ಹಂಗಾಗಿ ಒಂದ್ ಸ್ವಲ್ಪ ಹೈನುಗಾರಿಕೆಗೆ ಹೋಗೋಣ ಅನ್ಕೊಂಡಿದ್ದೀನಿ. ಕುರಿ ಸಂಖ್ಯೆ ಇನ್ನು ಜಾಸ್ತಿ ಮಾಡ್ಕೋಬೇಕು, ಜಾಸ್ತಿ ಮಾಡ್ಕೋಬೇಕು ಅನ್ಕೊಂಡಿದ್ದೀನಿ. ಕೋಳಿ ಸಾಕೊಂಡಿದೀರ? ಕೋಳಿ ಏನ್ ಸಾಕಿಲ್ಲ ಸರ್. ಕುರಿ ಯಾರು ನೋಡ್ಕೊಳ್ಳೋರು? ಇಲ್ಲ, ನಮ್ ಡ್ರೈವರ್ಗಳು ಇರ್ತಾರಲ್ಲ, ಬೆಳಗ್ಗೆ ಟೈಮ್ ಒಂದ್ಸತಿ ಹೋಗಿ ಮೇವು ಹಾಕ್ಬತ್ತಾರೆ, ಸೈಲೇಜ್ ಮೇವು, ನಾವೇ ಹೊರಗಡೆ ಎಲ್ಲ ಹೊಡ್ಕೋಗಲ್ಲ, ಶೆಡ್ ಅಲ್ಲೇ ಮೇವು ಹಾಕೋದು. ಈಗ ಇನ್ನೊಂದ್ಸತಿ 2 ಗಂಟೆ ಹಂಗ ಒಂದ್ಸತಿ ಹೋಗಿ ನೀರ್ ಇಡ್ತೀವಿ, 1 ಗಂಟೆಗೋ ಕುಡ್ಕೋತೇವೆ, ಸಂಜೆ ಒಂದ್ಸತಿ ಮೇವು ಹಾಕಿರೆ ಮುಗ೿ತು, ಅದ್ರ ಕೆಲ್ಸ ಏನ್ ಜಾಸ್ತಿ ಇರಲ್ಲ. ಯಾವಾಗ ಮರಿಗಳು ತರ್ತೀರಿ ಮತ್ತೆ ಯಾವಾಗ ಮಾರಾಟ ಮಾಡ್ತೀರಿ? ಇವಾಗ ತಂದಿದೀವಿ, ನೆಕ್ಸ್ಟ್ ಮುಂದಿನ ರಂಜಾನ್ ಬಕ್ರೀದ್ ಹೊತ್ತಿಗೆ ಖಾಲಿ ಮಾಡ್ತೀವಿ ಅದನ್ನ. ಈ ಸರ ಕೊಟ್ರ ಇದಕ್ಕೆ ರಂಜಾನ್ಗೆ? ಈ ಸತಿ ನಾವು ಸ್ಟಾರ್ಟಿಂಗ್ ಮಾಡಿರೋದು, ಕೊಟ್ಟಿಲ್ಲ. ಒಂದ್ ವರ್ಷ ಸಾಕಿದ್ರೆ ಎಷ್ಟು ಲಾಭ ಬರುತ್ತೆ? ಒಂದ್ ವರ್ಷಕ್ಕೆ ನೋಡ್ಬೇಕು ಇನ್ನು, ಯಾಕೆಂದ್ರೆ ಹೊಸ ಮಾಡ್ತಿರೋದಲ್ವಾ, ನಮಗೆ ಹಂಗಾಗಿ ಇಷ್ಟೇ ಅಂತ ನಮಗೆ ಅಂದಾಜು ಹೆಚ್ಚೆ ಗೊತ್ತಾಗಲ್ಲ. ಈಗ ಒಂದು ಮರಿಗೆ 700 ರೂಪಾಯಿ ಬಿದ್ದಿದೆ. ನೆಕ್ಸ್ಟ್ ಒಂದು 20 ಲೆವೆಲ್ಗೆ ಹೋಗ್ಬೋದು ಅಂತಂದಿದೀವಿ ಒಂದು ಮರಿನ. ನೋಡಣ ಎಷ್ಟಕ್ಕಾಗುತ್ತೆ, ಖರ್ಚೆಷ್ಟು ಬರ್ಬೋದು ಒಂದು ಮರಿಗೆ? ಖರ್ಚು ಇನ್ನೊಂದು 4-5 ರೂಪಾಯಿ ಬರುತ್ತೆ ಹಿಂಗಂದಿನಿ. ಒಂದು ಅರ್ಧಕ್ಕರ್ಧ ಲಾಭ ಆಗುತ್ತೆ. ಡಿಮ್ಯಾಂಡ್ ಆದ್ರೆ ಇನ್ನೂ ಜಾಸ್ತಿ ಆಗುತ್ತೆ, ಲಾಭನೂ ಆಗುತ್ತೆ ಅರ್ಧಕ್ಕರ್ಧನೂ. ಇಲ್ಲ ಜಾಸ್ತಿನೂ ಆಗ್ಬೋದು. ಮರಿ ಯಾವ ತರ ಬೆಳವಣಿಗೆ ಬರ್ತವೆ ಅದ್ರ ಮೇಲೆ ದುಡ್ಡು ಜಾಸ್ತಿ ಆಗತ್ತೆ. ಕರೆಕ್ಟ್ ಮೇಂಟೈನ್ ಮಾಡಲಿಲ್ಲ ಅಂದ್ರೆ ಆದಾಯನು ಕಮ್ಮಿ ಆಗತ್ತೆ. ಮರಿ ಈಗ 30 ಕೆಜಿ ಬರುವಂತ 40 ಕೆಜಿ ಬಂದ್ರೆ 10 ಕೆಜಿ ದುಡ್ಡು ಎಕ್ಸಸ್ ಆಗತ್ತೆ, ಆದಾಯ ಜಾಸ್ತಿ ಆಗತ್ತೆ. ಬೇಡಿಕೆ ಅಂತೂ ಇದ್ದೇ ಇರುತ್ತೆ. ನೀವು ಹೇಳಂಗೆ ಅದೇನು ಕಮ್ಮಿ ಆಗದ ಅಂತ ಪದಾರ್ಥ ಅಲ್ಲ. ಇಲ್ಲ ಇಲ್ಲ, ಬೇಡಿಕೆ ಯಾವ್ದ ಕಣಕ್ಕೆ ಇರುತ್ತೆ, ಕಮ್ಮಿ ಆಗಂತ ಪದಾರ್ಥನೇ ಅಲ್ಲ. ಬರೀ ಕೃಷಿ ಮಾಡ್ಕೊಂಡು ಏನೇನು ಅನುಕೂಲ ಮಾಡ್ಕೊಂಡ್ರಿ ಜೀವನದಲ್ಲಿ? ಕೃಷಿ ಮಾಡಿಕೊಂಡು ಬೇರೆ ಇನ್ನೇನು ಹೈನುಗಾರಿಕೆ ಮಾಡಿದೀವಿ, ಟ್ರ್ಯಾಕ್ಟರ್ ಮಾಡಿದೀವಿ, ಆ ಕಡೆ ಎಲ್ಲ ಕೆಲಸ ಮಾಡ್ತೀವಿ. ನಮ್ಮನೆ ಜಮೀನು ಉಳುಮೆ ಮಾಡ್ತೀವಿ, ಬೇರೆಯವ್ರನ್ನು ಮಾಡ್ತೀವಿ, ಅದ್ರ ಕಡೆನೂ ಸ್ವಲ್ಪ ಆದಾಯ ಬರುತ್ತೆ. ಇನ್ನ ಈ ಕುರಿ ಸಾಕಾಣಿಕೆ ಮಾಡಿದ್ವಿ, ಅದ್ರ ಕಡೆನೂ ಸ್ವಲ್ಪ ಆದಾಯ ಬರಲಿ ಅನ್ನೋದಕ್ಕೋಸ್ಕರ. ಇನ್ನು ಬೆಳೆ ಮಾಡ್ತೀವಲ್ಲ, ಜೋಳ, ಆಲೂಗಡ್ಡೆ, ರಾಗಿ, ಕೋಸು, ಅವರೆಲ್ಲ ಸ್ವಲ್ಪ ಆದಾಯ ಬಂದ್ರೆ ನಮಗೆ ಇನ್ನೊಬ್ಬರ ಹತ್ರ ಹೋಗಂಗಿರಲ್ಲ, ನಮ್ ಖರ್ಚಿಗೆ ಆಗತ್ತೆ, ನಮ್ಮ ಮಕ್ಳು ಎಜುಕೇಶನ್ ಇನ್ನೊಂದಕ್ಕೆ. ಮುಂದಕ್ಕೆ ಒಂದು ಏನಾರ ಒಂದು ಸೈಟ್ ಏನಾರ ಒಂದು ತಗೋಬೋದಲ್ಲ ಒಂದು ಆಸೆ ನಿರೀಕ್ಷೆಯಿಂದ ಎಲ್ಲವನ್ನು ಮಾಡ್ತಿದ್ವಿ. ಒಟ್ಟಾರೆ ಕೃಷಿ ಜೀವನ ಏನನ್ಸುತ್ತೆ? ಕೃಷಿ ಜೀವನ ನಮಗೆ ತುಂಬಾ ಖುಷಿ ಅನ್ಸುತ್ತೆ. ನಿಮ್ಮ ಫೋನ್ ನಂಬರ್ ಹೇಳ್ಬೋದು ಚಂದ್ರ? ಹೇಳ್ಬೋದು ಸರ್. ಹೇಳಿ. 9880-4-3-9-0-8. ಇನ್ನೊಂದ್ಸರಿ ಹೇಳಿ. 9880-4-3-9-0-8. ಒಳ್ಳೆದು ಚಂದ್ರಶೇಖರ್, ಇದುವರೆಗೆ ನಿಮ್ಮ ಕೃಷಿ ಬದುಕಿನ ಅನುಭವಗಳನ್ನ ನಮ್ಮ ಕೇಳುಗರೊಂದಿಗೆ ಬಹಳ ವಿವರವಾಗಿ ಹಂಚಿಕೊಂಡ್ರಿ, ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಆಲೂಗೆಡ್ಡೆ ಹಾಗೂ ಕೋಸಿನ ಬೆಳೆಯಲ್ಲಿನ ಅನುಭವ ಕುರಿತಂತೆ ಹಾಸನ ತಾಲೂಕು ಸೋಮನಹಳ್ಳಿ ಗ್ರಾಮದ ಯುವ ಕೃಷಿಕ ಎಸ್ಆರ್ ಚಂದ್ರಶೇಖರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಆನ್ಲೈನ್ ವಂಚನೆ, ಲಕ್ಷಾಂತರ ರೂಪಾಯಿಗಳನ್ನು ವಂಚಿಸಿದ್ದಾರೆ, ಇದು ಏನ್ ನಡೆದಿದೆ? ಅಮ್ಮ ಕೆಳಮ್ಮ ಇಲ್ಲಿ. ನೀವು ಇತ್ತೀಚಿನ ದಿನಗಳಲ್ಲಿ ಡಿಜಿಟಲ್ ವಂಚನೆಗಳಿಂದ ಹುಷಾರಾಗಿರಬೇಕು. ಫೇಕ್ ಇನ್ವೆಸ್ಟ್ಮೆಂಟ್ ಆಫರ್ ಬಂದರೆ ದೂರದಿಂದ ಓಡಿ ಹೋಗಿಬಿಡಿ ಅನ್ನ. ಓಹೋ, ಡಿಜಿಟಲ್ ಅರೆಸ್ಟ್ ಅಂತ ಧಮಕಿ ಬಂದರೆ ಡೌನ್ಲೋಡ್ ಮಾಡಬೇಡಿ. ಜ್ಞಾನವು ಮುಖ್ಯವಾಗಿದೆ, ನಮ್ಮ ಸುರಕ್ಷತೆ ಬಗ್ಗೆ ಗಮನ ಕೊಡಿ, ಸದಾ ಜಾಗರೂಕರಾಗಿರಿ. ಎಸ್ಬಿಐನೊಂದಿಗೆ ಸುರಕ್ಷಿತವಾಗಿರಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು, ಸಿಗುವುದು ಸಂತಸದ ಕ್ಷಣವು, ಕಳೆವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ? ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ. ಹ್ಯುಂಡೈ 5.98 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನ ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರ್ನ ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಬಿತ್ತನೆಯಿಂದ ಕಟಾವಿನ ನಂತರದವರೆಗೆ ಬೆಳೆಯ ಸಂಪೂರ್ಣ ಅವಧಿಯಲ್ಲಿ ವಿಮೆ ಭದ್ರತೆಯನ್ನು ಒದಗಿಸಲಾಗುತ್ತದೆ. ಸ್ಥಳೀಯ ಪ್ರಕೃತಿ ವಿಕೋಪಗಳಿಂದ ಹಾಗೂ ಕಟಾವಿನ ನಂತರ ಬೆಳೆ ನಷ್ಟ ಸಂಭವಿಸಿದರೆ ಬೆಳೆ ವಿಮೆಗೆ ನೋಂದಾಯಿಸಿಕೊಂಡ ರೈತರು ಈ ಘಟನೆ ಕುರಿತು 72 ಗಂಟೆಗಳೊಳಗಾಗಿ ವಿಮಾ ಸಂಸ್ಥೆ, ಸಂಬಂಧಪಟ್ಟ ಬ್ಯಾಂಕ್, ಕೃಷಿ ಇಲಾಖೆ ಅಧಿಕಾರಿಗಳು ಅಥವಾ ವಿಮಾ ಸಂಸ್ಥೆಯ ಟೋಲ್ ಫ್ರೀ ಸಂಖ್ಯೆ ಮೂಲಕ ವರದಿ ಮಾಡಬೇಕು. ಕಟಾವಿನ ನಂತರ ಬೆಳೆಯನ್ನು ಜಮೀನಿನಲ್ಲಿ ಗುಚ್ಛಗಳಾಗಿ ಕಟ್ಟಿ ಒಣಗಲು ಬಿಟ್ಟಂತಹ ಸಂದರ್ಭದಲ್ಲಿ